ಆಕಾಶವಾಣಿ ಕಾರವಾರ ಎಫ್ಎಂ ಕಾರ್ಯಕ್ರಮ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಕುರಿತು ಪ್ರಸನ್ನ ಡಿಸೋಜಾ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳು, ಈಗ ನಮ್ಮ ಜೊತೆ ಇದ್ದಾರೆ ಬಜಪೆಯ ಪ್ರಸನ್ನ ಡಿಸೋಜಾ ಅವರು. ಅಣಬೆ ಬೇಸಾಯವನ್ನು ಅವರು ಮಾಡಿ ಈಗ ಒಳ್ಳೆಯ ರೀತಿಯಲ್ಲಿ ಅದರಲ್ಲಿ ಅಭಿವೃದ್ಧಿಯನ್ನು ಪಡ್ತಾ ಇದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ತೆ. ಈಗ ಈ ಅಣಬೆ ಬೇಸಾಯವನ್ನು ಮಾಡಬಹುದು ಅಥವಾ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸಿದ್ದು? ಈ ಅಣಬೆ ಬೇಸಾಯ ಏನಿದೆ ಅದಕ್ಕೆ ನಮಗೆ ಎಕರೆಗಟ್ಟಲೆ ಜಾಗಗಳ ಅವಶ್ಯಕತೆ ಇರುವುದಿಲ್ಲ. ಇದು ಕೆಲವೊಮ್ಮೆ ನಮ್ಮ ಮನೆ ಚಿಕ್ಕದು, ಚಿಕ್ಕ ಮನೆಯಲ್ಲಿ ಏನಾದರೂ ನಮಗೆ ದಿವಸಕ್ಕೆ ಖರ್ಚಿಗೆ ಬೇಕಾಗುವಷ್ಟು ಏನಾದರೂ ಮಾಡಬೇಕು ಅಂತ ಅನಿಸುವಾಗ ನಾವು ಈ ಬೇಸಾಯವನ್ನು ತೆಗೆದುಕೊಳ್ಬಹುದು. ಯಾಕೆಂದರೆ ಇದಕ್ಕೆ ಸ್ಥಳಾವಕಾಶ ಕಮ್ಮಿ. ಅಂದರೆ ನೀವು ಇಡೀ ದಿನ ಇದನ್ನು ಏನಾದರೂ ನೋಡಬೇಕಂತ ಏನಿಲ್ಲ. ನೀವು ಸ್ವಲ್ಪ ಸಮಯ ಇದಕ್ಕೂ ಕೊಟ್ಟರು ನಿಮಗೆ ಸ್ವಲ್ಪ ಸ್ವಲ್ಪ ಆದಾಯವನ್ನು ಗಳಿಸಬಹುದು. ಚಿಕ್ಕ ಪ್ರಮಾಣದಲ್ಲಿ ಮಾಡೋದಾದರೆ ಒಂದೆರಡು ವರ್ಷ ನಿಮಗೆ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ಇದರಲ್ಲಿ ಸೈ ಎನಿಸಿಕೊಂಡ್ರೆ ನಿಮಗೆ ಈ ಉದ್ಯಮವನ್ನು ದೊಡ್ಡದಾಗಿ ಬೆಳೆಸುತ್ತಾ ಹೋಗಬಹುದು. ಇದರಲ್ಲಿ ಲಾಭ ಜಾಸ್ತಿ. ಸರಿ, ಈಗ ಇದನ್ನು ಪ್ರಾರಂಭ ಮಾಡಿದ್ದು ಯಾವಾಗ ನೀವು? ಸರ್, ನನಗೆ 2019 ಒಂದು ವಾಟ್ಸಪ್ ಗ್ರೂಪಲ್ಲಿ ಹೀಗೆ ಒಂದು ಮೆಸೇಜ್ ಬಂದು. ಜಾಸ್ತಿಯಾಗಿ ನಾವು ವಾಟ್ಸಪ್ ಗ್ರೂಪಲ್ಲಿ ಬರುವ ಮೆಸೇಜನ್ನು ನೋಡದೆ ಹಾಗೆ ಬಿಟ್ಟಿರ್ತೇವೆ. ಕೆಲವೊಂದು ವಿಚಾರಗಳು ನಮಗೆ ಬೇಕಾಗುತ್ತೆ ಅಂದಕ್ಕೆ ನಾನೊಂದಿದ್ದಕ್ಕೆ ಸಾಕ್ಷಿ. ಈ ಮೆಸೇಜ್ ಪ್ರಕಾರ ನಮಗೆ ಮೈಸೂರಲ್ಲಿ ಒಂದು ವಾರದ ಟ್ರೈನಿಂಗ್ ಇದೆ ಅಂತ ಇತ್ತು. ನಾನು ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡುವಾಗ ಅವರು ಹೇಳಿದ್ರು ಒಂದು ವಾರ ಟ್ರೈನಿಂಗ್ ಇದೆ, ಆದರೆ ಫೀಸ್ ಇತ್ತು ಅದಕ್ಕೆ. ಈ ಒಂದು ವಾರ ಟ್ರೈನಿಂಗ್ ಅನ್ನು ನಾವು ಅಲ್ಲಿ ತೆಗೆದುಕೊಳ್ಳುವಾಗ ನಮಗೆ ಈ ವಿಚಾರವನ್ನು ಡೀಟೇಲ್ ಆಗಿ ಹೇಳ್ತಾರೆ. ಕೆಲವೊಬ್ರು ಹೇಗೆ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೇವೆ, ಇಲ್ಲ ಇದ್ರೆ ಬುಕ್ ಅಲ್ಲಿ ಎಲ್ಲ ಓದ್ತೇವೆ, ಅದರಲ್ಲಿ ಸಿಗುವುದಕ್ಕಿಂತ ಜಾಸ್ತಿ ಈ ನಿಮ್ಗೆ ಒಂದು ವಾರ ಟ್ರೈನಿಂಗ್ ಅಲ್ಲಿ ನಮ್ಮ ಕೈಯಲ್ಲೇ ಮಾಡಿಸ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅವರೇ ತಿಳಿ ಹೇಳುವುದರಿಂದ ಅದರಲ್ಲಿ ನಮ್ಗೆ ಈ ಹಾಳಾಗುವ ಚಾನ್ಸಸ್ ತುಂಬಾ ಕಮ್ಮಿ. ಹಾಳಾಗ್ತದೆ ಇಲ್ಲ ಅಂತ ಏನಿಲ್ಲ, ಆದ್ರೂ ಅದು ನಾವು ಪ್ರಯತ್ನ ಮಾಡಿ ಮಾಡಿಯೇ ಅದು ಕರೆಕ್ಟ್ ಆಗ್ತಾ ಹೋಗುದು. ಒಮ್ಮೆಗೆ ಯಾವುದು ಸರಿ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಮಾಡ್ತಾ ಇರೋದು ಒಂದು 5 ವರ್ಷಗಳಾಗಿದೆ. ಈಗ ನಮ್ಗೆ ಒಂದು 2 ವರ್ಷದಿಂದ ನಾವು ಇದರಲ್ಲಿ ಕರೆಕ್ಟ್ ಆಗ್ತಾ ಇದ್ದೇವೆ. ಸರಿ, ಈಗ ಪ್ರಾರಂಭ ಮಾಡುವಾಗ ನೀವು ಮೈಸೂರಿಗೆ ಹೋದಾಗ ಇದರಲ್ಲಿ ಸಕ್ಸಸ್ ಆಗ್ತೇನೆ ಅಂತ ಹೋದ ಹೇಗೆ? ಇಲ್ಲ ಸರ್, ಇದು ಅಲ್ಲಿ ಹೋಗಿ ನೋಡುವಾಗ ಅವರು ಟ್ರೈನಿಂಗ್ ಕೊಡುವಾಗ ಇದು ನಮ್ಮ ಊರಿಗೆ ಆಗಲ್ಲ ಅಂತ ನಾನು ಒಂದೇ ದಿನಕ್ಕೆ ಹಿಂದೆ ಬರುವವನಿದ್ದೆ. ಆದ್ರೆ ನನ್ನ ಬದಿಯಲ್ಲಿ ಕೂತವನು ಅಂದ್ರೆ ನಮ್ಗೆ ಇದರ ಬಗ್ಗೆ ಇದೇ ಇಲ್ಲ. ಜಾಸ್ತಿಯಾಗಿ ಮಂಗಳೂರಿನವರಿಗೆ ಈ ಅಣಬೆ ಅಂತ ಹೇಳುವುದಕ್ಕೆ ಬಟರ್ ಮಶ್ರೂಮ್ ಮಾತ್ರ ಒಂದು ಉತ್ತಮ ನಿದರ್ಶನ ಬಿಟ್ಟು, ಈಗ ನಾವು ತಯಾರಿಸುವ ಆಯಿಸ್ಟರ್ ಮಶ್ರೂಮ್ ಏನಿದೆ, ಮತ್ತೊಂದು ಹಾಲ್ ಅಣಬೆ ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತೇವೆ, ಇದು ನಮ್ಮ ಊರಿಗೆ ಕರೆಕ್ಟ್ ಆಗಿ ಸೆಟ್ ಆಗುವಂತ ಎರಡು ಪ್ರಮುಖವಾದ ಇದು ಮಶ್ರೂಮ್ಗಳು. ಇದು ನಾವು ಇಲ್ಲಿ ವರ್ಷ ಪೂರ್ತಿ ಬೆಳೆಯಬಹುದು. ಆಗ ನಿಮ್ಗೆ ಇದರ ಐಡಿಯಾ ಇತ್ತ ಹೇಗೆ? ಈ ಮಶ್ರೂಮ್ ಅಂದ್ರೆ ಏನಂತಲೇ ಗೊತ್ತಿಲ್ಲ ಸರ್. ಸರಿ, ಅಲ್ಲಿ ಹೋಗಿ ನೋಡಿದ್ಮೇಲೆ ಈ ತರನು ಮಶ್ರೂಮ್ ಇರುತ್ತಾ ಅಂತ ಒಂದು ನಮ್ಗೆ ಒಂದು ಆಶ್ಚರ್ಯ ಆಯ್ತು. ಈಗ ಅವರು ಒಂದೇ ದಿನಕ್ಕೆ ನಾವು ಹಿಂದೆ ಬರುವ ಇದು ನಮ್ಮ ಊರಲ್ಲಿ ಆಗೋದಿಲ್ಲ ಅಂತ ಹೇಳುವಾಗ ನಮ್ಮ ಬದಿಯಲ್ಲಿದ್ದ ಹೇಳ್ತಾನೆ, ಇಲ್ಲ ಇದು ನಮ್ಮ ಊರಲ್ಲಿ ಆಗ್ತದೆ, ನಿಮ್ಮ ಊರಲ್ಲಿ ಆಗ್ತದೆ. ಯಾಕಂದ್ರೆ ಇಲ್ಲಿ ನಮಗೆ ಹ್ಯುಮಿಡಿಟಿ ಏನಿದೆ, ಗಾಳಿಯಲ್ಲಿರುವ ತೇವಾಂಶ ಅದು ತುಂಬಾ ಜಾಸ್ತಿ ಇದೆ. ಹೌದು, ಈ ತರ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಮಂಗಳೂರಲ್ಲಿ ಇರುವಂತಹ ಒಂದು ತೇವಾಂಶ ಬೇರೆ ಎಲ್ಲೂ ಸಿಗಲ್ಲ. ಮಶ್ರೂಮ್ ಏನಿದೆ ಇದರಲ್ಲಿ 90% ಇರೋದು ನೀರಿನ ಅಂಶ ಮಾತ್ರ. ಮಶ್ರೂಮ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಇಲ್ಲಿ ಗಾಳಿಯಲ್ಲಿ ತೇವಾಂಶ ಜಾಸ್ತಿ. ಈಗ ಮಶ್ರೂಮ್ ಆ ತೇವಾಂಶವನ್ನು ಹೀರಿಕೊಂಡೇ ದೊಡ್ಡದಾಗುದು. ನಾವೇನು ಬುಡಕ್ಕೆ ನೀರಾಕ್ತೇವೆ ಹಾಗೆ ಅಲ್ಲ, ಇದರದ್ದು ಗಾಳಿಯಲ್ಲಿ ಏನಿದೆ ಅದನ್ನು ಹೀರಿಕೊಳ್ಳುದು. ಮೊದಲು ಇಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಅಂತ ಕೆಲವು ಕಡೆ ಮಾಡ್ತಾ ಇದ್ರು, ಅದನ್ನ ಹಿಂದೆ ನೋಡಿದ್ರ ನೀವು? ಇಲ್ಲ ಸರ್, ಇದನ್ನು ನಾನು ಯಾವುದನ್ನು ನೋಡದೆ ಹೋದದ್ದು, ಬ್ಲೈಂಡ್ ಆಗಿ ಯಾವುದು ಕೂಡ ನೋಡ್ಲಿಲ್ಲ. ಆಕ್ಚುಲಿ ನಾವು ಬಟನ್ ಮಶ್ರೂಮ್ ಮಾತ್ರ ನೋಡ್ತಾ ಇರೋದು. ನಾನು ಕಲಿಯೋದು ಯಾವ ವಿಷಯವಾಗಿ ಅಂತ ಕೂಡ ನನಗೆ ಸ್ಪಷ್ಟವಾದ ಇದು ಇರಲಿಲ್ಲ. ಸರಿ, ಅಲ್ಲಿ ಏನ್ ಕಲ್ತ್ರಿ? ಅಲ್ಲಿ ನಮ್ಗೆ ಹೋಗಿದ್ ಕೂಡಲೇ 1 ವೀಕ್ ಟ್ರೈನಿಂಗ್ ಅಂತ ಹೇಳಿದ್ರು. ಆಮೇಲೆ ಅವರು ಈ ಮಶ್ರೂಮ್ ಬೀಜ ಹೇಗೆ ತಯಾರಿಸುದು, ಮಶ್ರೂಮ್ ಅನ್ನು ಸ್ಪಾನ್ ಅಂತ ಹೇಳ್ತೇವೆ, ಮಶ್ರೂಮ್ಗೆ ಬೀಜ ಇರುವುದಿಲ್ಲ, ಅಂದ್ರೆ ಬೇರೆ ಒಂದು ಈಗ ಜೋಳದಲ್ಲಿ ಗೋಧಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ಪಾನ್ ತಯಾರಿಸುದು. ಯಾಕಂದ್ರೆ ಮಶ್ರೂಮ್ಗೆ ಸ್ವಂತವಾಗಿ ಬೀಜ ತಯಾರಿಸುವ ಗುಣ ಇರುವುದಿಲ್ಲ, ಅದು ಸ್ಪೋರ್ಸ್ ಇರ್ತಲ್ಲ ಅದನ್ನು ಇದರ ಜೊತೆ ಆಡ್ ಮಾಡಿಕೊಂಡು ಅದಕ್ಕೆ ಲ್ಯಾಬ್ ಅಲ್ಲಿ ಎಲ್ಲ ಮಾಡ್ಬೇಕು ಅದು, ಅದರಿಂದ ಸ್ಪಾನ್ ಅನ್ನು ತಯಾರಿಸಿದ್ವು. ಅದರ ಬಗ್ಗೆನೂ ನಮಗೆ ಒಂದೆರಡು ದಿನ ಕ್ಲಾಸ್ ಕೊಡ್ತಾರೆ. ಆಮೇಲೆ ಈ ಚಿಪ್ ಮಾಣಬೆ ಅಂದ್ರೆ ಆಯಿಸ್ಟರ್ ಮಶ್ರೂಮ್, ಅದರ ಬಗ್ಗೆ 2 ದಿನ, ಮತ್ತೆ 2 ದಿನ ಮಿಲ್ಕಿ ಮಶ್ರೂಮ್ ಬಗ್ಗೆ ನಮಗೆ ಹೀಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಸರ್. ನೀವು ಬಂದ ಮೇಲೆ ಏನ್ ಮಾಡಿದ್ರಿ ಸರ್? ನಾವು ಬಂದ ಮೇಲೆ ಸ್ಟಾರ್ಟಿಂಗಿಗೆ ಈಗ ನಮಗೆ ಸ್ಥಳಾವಕಾಶ ಇಲ್ಲ, ಎಲ್ಲಿ ಮಾಡುದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದು ಶುದ್ಧವಾಗಿ ತುಂಬಾ ಕ್ಲೀನ್ ಆಗಿ ಮಾಡ್ಬೇಕು ಇದು. ಈ ನಿಮ್ಗೆ ನಾನು ಹೇಳ್ತೇನೆ, ಈ ಒಂದು ನಾವು ಅಣಬೆ ಯಾಕೆ ತಿನ್ಬೇಕು ಅಂದ್ರ, ಯಾಕಂದ್ರೆ ನಾವು ಬೇರೆ ಎಲ್ಲ ವಸ್ತುಗಳಿಗೆ ಪೆಸ್ಟಿಸೈಡ್ ಹಿಡಿತೇವೆ, ಯೂರಿಯಾ ಸುಪಲ ಅದೆಲ್ಲ ಗೊಬ್ಬರ ಎಲ್ಲ ಹಾಕ್ತೇವೆ, ಇದಕ್ಕೆ ಇದರ ಅವಶ್ಯಕತೆ ಏನು ಇರುವುದಿಲ್ಲ. ಇದು ಹೀಗೆ ಭತ್ತದ ಹುಲ್ಲಲ್ಲಿ ಮಾಡುವಂತ ಒಂದು ತರಕಾರಿ ಅಂತ ಹೇಳ್ಬಹುದು ಇದನ್ನು. ಅಂದ್ರೆ ಅಣಬೆ ಹೌದು ಹೌದು. ನಾನು ಸ್ಟಾರ್ಟಿಂಗಿಗೆ ಬಂದಾದ್ಮೇಲೆ ನನಗೆ ಹುಲ್ಲು ಕಟ್ ಮಾಡ್ಲಿಕ್ಕೆ ಏನು ಇಲ್ಲ, ಎಲ್ಲಿ ಇಡುವುದಂತ ಗೊತ್ತಿಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಹಳೆ ಕಾಲದ ಒಂದು ಶೌಚಾಲಯ ಇತ್ತು, ಬಾತ್ರೂಮ್ ತರ, ಟಾಯ್ಲೆಟ್ ಇರಲಿಲ್ಲ, ಆದ್ರೆ ನಾವು ಈಗ ಅಂಡೆಯಲ್ಲಿ ನೀರು ಬಿಸಿ ಮಾಡಿ ಸ್ನಾನ ಮಾಡುವಂತ ಇತ್ತು. ಈಗ ನಾವು ಜಾಗವನ್ನು ಹೇಗೆ ಯುಟಿಲೈಸ್ ಮಾಡ್ಬೇಕಂತ ಹೇಳುವುದಕ್ಕೆ ಒಂದು ಉದಾಹರಣೆ. ಅಲ್ಲಿ ಒಂದು ನಾನು 10 ಬ್ಯಾಗ್ ಅನ್ನು ಇಟ್ಟೆ, 10 ಬ್ಯಾಗ್ ಅನ್ನು ರೆಡಿ ಮಾಡಿದೆ ಬಂದ ಕೂಡಲೇ. ಯಾಕಂದ್ರೆ ನಮ್ಗೆ ಅಲ್ಲಿಂದ ಬಂದ ಕೂಡಲೇ ಸ್ವಲ್ಪ ಉತ್ಸಾಹ ಇರುತ್ತೆ. ಹೌದು, ಇಲ್ಲಿ ಬಂದ ಮೇಲೆ ನಾವು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಕೊಂಡ ಮೇಲೆ ಇದರೆಲ್ಲ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗ್ತದೆ. ನಾವು ಅದಕ್ಕೆ ಬಂದ ಕೂಡಲೇ ಬಂದ ದಿನನೇ ನಾನು ಈ ಭತ್ತದ ಬೈಯೆಲ್ಲನ್ನು ಕಟ್ ಮಾಡಿದೆ, ಅದನ್ನು ಬೇಯಿಸಿದೆ. ಬೇಯಿಸಿದ ಮೇಲೆ ನಾವು ಅಲ್ಲಿಂದ ನಮಗೆ ಒಂದು ಕೆಜಿಸ್ ಬೀಜವನ್ನು ಕೊಟ್ಟಿದ್ರು, ಸ್ಪಾನ್ ಅನ್ನು ಕೊಟ್ಟಿದ್ರು. ಹೀಗೆ ಒಂದು 10 ಬ್ಯಾಗ್ ಅನ್ನು ನಾವು ಮಾಡಿದ್ವಿ, ಮಾಡಿ ಈ ಇದರಲ್ಲಿ ಬಾತ್ರೂಮ್ ಅಲ್ಲಿ ನೇತಾಡಿಸಿದ್ವಿ. ಇದು ಆದ್ಮೇಲೆ ನನ್ಗೆ ಒಂದು 20-21ನೇ ದಿನಕ್ಕೆ ಒಳ್ಳೆ ಮಶ್ರೂಮ್ ಬಂತು, ಅದರಲ್ಲಿ ಒಳ್ಳೆ ಮಶ್ರೂಮ್ ಬಂತು. ಅವಾಗ್ಲೇ ನಾನು ನೋಡಿದ್ವಿ ಈ ಸೈಜ್ ಏನು ಇದು ಹೇಗೆ. ಈಗ ಈ ಮಶ್ರೂಮ್ ಬಂದದ್ದು ನಾವು ಒಂದ್ಸರಿ ಪದಾರ್ಥ ಮಾಡಿದ್ವಿ, ನಮ್ಮ ನೆರೆಯವರಿಗೆ ಒಂದಿನ ಕೊಟ್ವಿ, ಎಲ್ಲರಿಗೂ ತುಂಬಾ ಖುಷಿಯಾಯ್ತು. ಹಾಗೆ ನಾನು ಇದನ್ನು ಒಂದೆರಡು ಸರ್ತಿ ಅಲ್ಲಿಯೇ ಟ್ರೈ ಮಾಡಿದೆ. ಯಾಕಂದ್ರೆ ನಾವು ಯಾವುದಕ್ಕಿಂತ ಮೊದಲು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕಿಂತ ಮೊದಲು ಇದನ್ನು ಚಿಕ್ಕ ಪ್ರಮಾಣದಲ್ಲಿ ಮಾಡಿ ಸಕ್ಸಸ್ ಆಗ್ತೀವೋ ಇಲ್ವೋ ಅಂತ ನೋಡ್ತಾ. ಹೀಗೆ ನಾನು ಚಿಕ್ಕದಿದ್ದು ದೊಡ್ಡದು ಮಾಡ್ತಾ ಈಗ ಒಂದು 10 ಕೆಜಿ ನನಗೆ ಬೆಳೆದೇನೆ ಸರ್. ಹಾ ಸರಿ, ಈಗ ಮೊದಲಿಗೆ ನೀವು ಅದನ್ನು ಮಾಡುವಾಗ ಹೇಗೆ ಅದನ್ನು ಮಾಡುವಂತಹ ಕ್ರಮಗಳು ಸರ್? ಇದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಈಗ ನಾವು ಎಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತೇವೆ ಅಂತ. ಈಗ ನೀವು ಚಿಕ್ಕ ಪ್ರಮಾಣದಲ್ಲಿ ಬೆಳೀತೀರಾ, ಇಲ್ಲ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡುವ ಅಂತ ಹೇಳ್ತೀರಾ ಆ ಥರ. ಆದರೆ ಮೇಯ್ನ್ ಆಗಿ ನಮಗೆ ಬೇಕಾಗಿರೋದು ಟ್ರೈನಿಂಗ್ ಒಂದು ಬೇಕೇ ಬೇಕು ಸರ್. ನಾವು ಸುಮ್ಮನೆ ಏನೇನು ನೋಡ್ಕೊಂಡು ಯಾರೋ ಹೇಳ್ತಾರಂತ ಹೇಳ್ಕೊಂಡು ಮಾಡಲೇಬಾರ್ದು, ಇದರಿಂದ ನಿಮಗೆ ನಷ್ಟ ಜಾಸ್ತಿ. ನೀವು ಟ್ರೈನಿಂಗ್ ತಗೊಂಡ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಫಸ್ಟಿಗೆ ಒಂದು 6 ತಿಂಗಳು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ನೀವು ಇದು ಟ್ರಯಲ್ ಮಾಡ್ತಾ ಹೋದರೆ ನಿಮಗೆ ಇದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ನಿಮಗೆ ಸ್ವಂತಕ್ಕೆ ಸಿಗುತ್ತದೆ. ಬೇರೆಯವರು ಹೇಳೋದಕ್ಕಿಂತ ನೀವು ಮಾಡ್ತಾ ಹೋದ್ರೇನೆ ನಿಮ್ಗೆ ಇದರ ಬಗ್ಗೆ ಜಾಸ್ತಿಯಾಗಿ ಒಂದು ಅನುಭವ ಆಗ್ತದೆ. ಏನು ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ನೀವು ಪರ್ಫೆಕ್ಟ್ ಆಗ್ತೀರಾ. ಒಂದು ಕಲ್ಲಿಗೆ ಹೇಗೆ ನಾವು ಏಟು ಕೊಟ್ರೆ ಮಾತ್ರ ಒಂದು ಚಂದವಾದ ಮೂರ್ತಿ ಬರುತ್ತೋ ಈ ಬೆಳೆನೂ ಹಾಗೇನೆ. ಇದಕ್ಕೆ ಶುದ್ಧವಾದ ಭತ್ತದ ಬೈಹುಲ್ಲು ಕರೆಕ್ಟಾಗಿ ಒಣಗಿರಬೇಕು, ಕಟಾವು ಮಾಡಿ 1-2 ತಿಂಗಳಾದ್ರೂ ಆಗ್ಬೇಕು. ಯಾಕಂದ್ರೆ ಬೈಹುಲ್ಲಲ್ಲಿ ನಡುವಿಗೆ ಅದು ಟ್ಯೂಬ್ಸ್ ಏನಿದೆ ಅದು ಒಣಗಿರಲ್ಲ ಬೇಗ, ತುಂಬಾ ದಿನ ತಾಗತ್ತೆ. ಅದನ್ನ 1-2 ತಿಂಗಳು ಇದನ್ನು ಚೆನ್ನಾಗಿ ಒಣಗಿಸಬೇಕು. ಇದನ್ನು ಒಣಗಿಸಿ ಆದ್ಮೇಲೆ ಇದನ್ನು ಈರುಳ್ಳಿ ಗೋಣಿ ಇದೆ ಅಲ್ವಾ, ಅದರಲ್ಲಿ ನೀರು ಎಲ್ಲ ಬಸಿದು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಏನ್ ಮಾಡ್ಬೇಕು, ಈ ನೀರುಳ್ಳಿ ಗೋಣಿಯಲ್ಲಿ ತುಂಬಿಸಬೇಕು. ತುಂಬಿದು ಇದನ್ನು ಚೆನ್ನಾಗಿ ತೊಳೆದು ಅಂದ್ರೆ ಅದರಲ್ಲಿ ಮಣ್ಣು ಅದೆಲ್ಲ ಇರುತ್ತೆ, ಮಣ್ಣೆಲ್ಲ ಹೋದ್ಮೇಲೆ ಇದನ್ನು ನಾವು ನೀರಲ್ಲಿ ನೆನೆ ಇಡಬೇಕು. 1-12 ಗಂಟೆ ನೆನೆ ಇಟ್ಟು ಆದ್ಮೇಲೆ ಮೇಲೆ ತೆಗೆದು, ಈಗ ಸ್ಟಾರ್ಟ್ಅಪ್ ಮಾಡುವವರಾದ್ರೆ ಒಂದು ಅಂಡೆಯನ್ನು ತೆಗೆದುಕೊಂಡು ಈ ಭತ್ತದ ಬೈಹುಲ್ಲನ್ನು ಅಂಡೆಯಲ್ಲಿ ಹಾಕಬೇಕು. ಅಂಡೆಯಲ್ಲಿ ಹಾಕಿ 1-2 ಗಂಟೆ ಇದನ್ನು ಬೇಯಿಸಬೇಕು. ಇದನ್ನು ಫುಲ್ 2 ಗಂಟೆ ಬೇಯಿಸಿ ಆದ್ಮೇಲೆ ಈ ನೀರೇನಿದೆ ತಣ್ಣಗಾದ್ಮೇಲೆ ಇದನ್ನು ಹೊರಗಡೆ ತೆಗೆದು ಸೋಸಿ ಈ ಹುಲ್ಲು ನಮಗೆ ಸಾಧಾರಣವಾಗಿ ನಾವು ಮುಷ್ಟಿಯಲ್ಲಿ ಈಗ ಅದುಮೆ ಹಿಡಿಯುವಾಗ ನೀರು ನಮಗೆ ಈ ಮುಷ್ಟಿಯಿಂದ ಹೊರಗಡೆ ಬರಬಾರ್ದು. ನೀರು ಇರಬೇಕು, ತೇವಾಂಶ ಬೇಕು, ಆದ್ರೆ ಜಾಸ್ತಿ ಇರಬಾರ್ದು. ಅದು ನೀವು ಮುಷ್ಟಿಯನ್ನು ಹಿಡಿದು ಈಗ ಅದು ಮಿಡಿಯುವಾಗ ನಿಮ್ಮ ಈ ಬೆರಳ ಎಡೆಯಲ್ಲಿ ನೀರು ಹೊರಗಡೆ ಹೋಗಬಾರ್ದು. ಅದೊಂದು ವಿಧಾನ. ಹೇಗೆ ನಾವು ನೋಡ್ಬೇಕು ಎಷ್ಟು ತೇವಾಂಶ ಬೇಕು ಅಂತ ಹೇಳಿದ್ರೆ ಆ ತರ ಮಾಡಬಹುದು. ಈಗ ಇದನ್ನು ಮತ್ತೆ ಏನ್ ಮಾಡ್ಬೇಕು, ಒಣಗಿದೆ ಅಂತ ನಿಮ್ಗೆ ಗೊತ್ತಾಯ್ತು, ನೀವು ಒಂದು ರೂಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಚಿಕ್ಕದಾದ ಒಂದು ಸ್ಥಳಾವಕಾಶ ಬೇಕು, ಅದನ್ನು ಡೆಟಾಲ್ ಇಂದ ಚೆನ್ನಾಗಿ ಫ್ಲೋರ್ ಅನ್ನು ಕ್ಲೀನ್ ಮಾಡಿ, ಈಗ ನೀವು ಒಂದು ಟರ್ಪಲಿನ್ ಬೇಕು ಅದಕ್ಕೆ, ತರ್ಪಲಿನ್ ಯಾವ ಟೈಪ್ ಅಂದ್ರೆ ಕೆಳಗಡೆ ನೀರು ಮೇಲ್ಗಡೆ ಬರಬಾರ್ದು, ಈ ಪಿಪಿ ಕವರ್ ಇದೆ ಅಲ್ವಾ, ಹೌದು, ಆ ತರ್ಪ ಸ್ವಲ್ಪ ದಪ್ಪ, ಅದರಲ್ಲಿ ನೀವು ಮೇಲ್ಗಡೆ ಹಾಕಿದ್ರೆ ಕೆಳಗಡೆದು ಮೇಲ್ಗಡೆ ನಿಮ್ಗೆ ಪಾಸ್ ಆಗಲ್ಲ, ಮಾಯಿಶ್ಚರ್ ಬರಲ್ಲ, ಈ ನೆಲದ ಮಾಯಿಶ್ಚರ್ ಮೇಲೆ ಬರಲ್ಲ. ಈಗ ನೀವು ಅದನ್ನು ಸಹ ಚೆನ್ನಾಗಿ ತೊಳೆದು ನಿಮ್ಮ ಕೈಕಾಲುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಈ ವರ್ಕ್ ಏರಿಯಾ ಏನಿದೆ, ನೀವು ಕೆಲಸ ಮಾಡುವ ಸ್ಥಳ ಏನಿದೆ ಅದರಲ್ಲಿ ಬರಬೇಕು. ಈ ತರ್ಪಲನ್ನು ಹರಡಿ ನೀವು ಬೇಯಿಸಿದ ಬೈಹುಲ್ಲನ್ನು ಏನಿದೆ ಈ ಬೇಯಿಸಿದ ಬೈಹುಲ್ಲು ಈ ತರ್ಪಲಿನ ಮೇಲೆ ಹರಡಬೇಕು. ಈಗ ಹರಡಿ ಒಂದೆರಡು ಗಂಟೆ ಆದ್ಮೇಲೆ ಒಣಗ್ತದೆ ಅದು, ಅಂದ್ರೆ ನಿಮ್ಗೆ ಬೇಕಾದಷ್ಟು ತೇವಾಂಶ ಬರ್ತದೆ. ಫ್ಯಾನ್ ಎಲ್ಲ ಹಾಕ್ಬಹುದು, ಆದ್ರೆ ಧೂಳು ಬೇರೆ ಎಲ್ಲ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗುವ ಚಾನ್ಸ್ ಜಾಸ್ತಿ. ನೀವು ಎಷ್ಟು ಬೇಗ ಇದನ್ನು ಬ್ಯಾಗಿಂಗ್ ಮಾಡ್ತಿರೋ ಅಷ್ಟು ಬೇಗ ಇದಕ್ಕೆ ತಗಲುವ ಬೇರೆ ಬೇರೆ ಫಂಗಸ್ ಏನಿದೆ ಇದು ಕಮ್ಮಿ ಆಗ್ತದೆ, ನಿಮ್ಗೆ ಒಳ್ಳೆ ಈಲ್ಡ್ ಬರುವುದು, ಇಲ್ಲದ್ರೆ ಬ್ಯಾಗ್ಸ್ ಎಲ್ಲ ಒಳ್ಳೆ ಗ್ರೋತ್ ಆಗುವ ಚಾನ್ಸ್ ಜಾಸ್ತಿ. ಸ್ವಲ್ಪ ಕ್ಲೋಸ್ಡ್ ಇದ್ರೆ ಇನ್ನು ಒಳ್ಳೇದು. ಈಗ ನೀವು ಅರಳಿದ ಬೈಹುಲ್ ಏನಿದೆ ಅದನ್ನು ಈಗ ನೀವು ಬ್ಯಾಗ್ ಆಗಿ ತುಂಬಿಸಬೇಕು. ಅದಕ್ಕೆ ನೀವು 12 to 12 inches ಅಗಲ, 12 inches ಅಗಲ ಮತ್ತೆ ಒಂದು 18 to 20 inches ಉದ್ದ ಈ ಟೈಪ್ ಪಿಪಿ ಕವರ್ ಅನ್ನು ತೆಗೆದುಕೊಂಡು ಇದರ ಬುಡಭಾಗ ಏನಿದೆ ಅದನ್ನು ಕಟ್ಟಬೇಕು. ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕಿ ಕಟ್ಟಬಹುದು, ಇಲ್ಲದ್ರೆ ಟೈನಲ್ಲಿ ಕೂಡ ಕಟ್ಟಬಹುದು. ಇದನ್ನು ಪುಗ್ಗ ತರ ಮಾಡಿದ್ರೆ, ಬಲೂನ್ ತರ ಮಾಡ್ಬೇಕು, ನಿಮ್ಗೆ ರೌಂಡ್ ಸಿಲಿಂಡರ್ ಆಕಾರ ಶೇಪ್ ಅಲ್ಲಿ ಬರ್ತದೆ, ಈ ಬ್ಯಾಗ್ ಕುತ್ಕೊಳ್ಳಿಕ್ಕೆ ತುಂಬಾ ಸುಲಭ. ಸರಿ, ಈಗ ಅದಕ್ಕೆ ಸ್ವಲ್ಪ ಒಂದು 5 grams ಅಷ್ಟು ಫಸ್ಟ್ ಗೆ ಸ್ಪಾನ್ ಅನ್ನು ಹಾಕಿ, ಮಶ್ರೂಮ್ ಬೀಜವನ್ನು ಹಾಕಿ, ಮತ್ತೊಂದು 1/4 kg ಅಷ್ಟು ಈ ಬೈಹುಲ್ಲು ನಾವು ಏನು ಬೇಯಿಸಿದ್ದೇವೆ ಆ ಬೈಹುಲ್ಲನ್ನು ಅದಕ್ಕೆ ಹಾಕಬೇಕು. ಇದು ಒಂದು ಲೇಯರ್ ಆಯ್ತು. ಇದನ್ನು ಚೆನ್ನಾಗಿ ಒತ್ತಿ ಆದ್ಮೇಲೆ ಇದರ ಮೇಲ್ಗಡೆ 20 grams ಸ್ಪಾನ್ ಮಶ್ರೂಮ್ ಬೀಜ. ನಿಮ್ಮ ಕೈ ಮುಷ್ಟಿಯಲ್ಲಿ ಸಾಧಾರಣವಾಗಿ 20 grams ಬರ್ತದೆ, ಒಂದು ಕೈ ಮುಷ್ಟಿಯಲ್ಲಿ 20 to 25 grams ಸ್ಪಾನ್ ಬರ್ತದೆ. ಇದನ್ನು ಹೇಗೆ ಏನ್ ಮಾಡ್ಬೇಕು, ನಾವೇನು ಬೈಹುಲ್ಲು ಒಂದು ಲೇಯರ್ ಹಾಕಿದ್ದೇವೆ, ಇದರ ಹೊರಗಿನ ಭಾಗದಲ್ಲಿ ನಮಗೆ ಹೊರಗಡೆಯಿಂದ ಪ್ಲಾಸ್ಟಿಕ್ ಇಂದ ಕಾಣಬೇಕು, ಅದು ನಿಮ್ಗೆ ನೋಡುವಾಗ ರಿಂಗ್ ಆಕಾರದಲ್ಲಿ ಬರುತ್ತೆ, ಒಂದು ರಿಂಗ್ ಹೇಗೆ ನಾವು ಬೆರಳಿಗೆ ಹಾಕ್ತೇವೆ ಆ ಟೈಪ್ ಅಲ್ಲಿ ಕಾಣಬೇಕು, ತೋರ್ಬೇಕು, ಹೊರಗಡೆ ನಮ್ಗೆ ವಿಸಿಬಿಲಿಟಿ ಬೇಕು. ಇದಾದ್ಮೇಲೆ ಇನ್ನೊಂದು 1/4 kg ಹಾಕೋದು, ಇನ್ನೊಂದು 20 to 25 grams ಸ್ಪಾನ್ ಹಾಕೋದು. ಹೀಗೆ ಹಾಕ್ತಾ ಹಾಕ್ತಾ ಈ ನಿಮ್ಗೆ 12 by 20 ಪಿಪಿ ಕವರ್ ಏನಿದೆ ಅದರಲ್ಲಿ ನಿಮ್ಗೆ ಒಂದು 3 kg ಆಗುವಷ್ಟು ಬೈಹುಲ್ಲು ತುಂಬುತ್ತದೆ. ಸುಮಾರು ಎಷ್ಟು ಲೇಯರ್ಸ್ ಬರ್ತದೆ? 6 layers ಬರ್ತದೆ ಸರ್. ಈಗ 1/2 kg ಒಂದೊಂದು ಲೇಯರ್ ಅಂತ ಹೇಳುವಾಗ 6 layers ಆಗುತ್ತೆ. ಮೇಲ್ಗಡೆ ನೀವು ಅದನ್ನು ಟೈಟ್ ಮಾಡಬೇಕು, ಆದ್ರೆ ಒಂದು ವಿಷಯ ಅಂದ್ರೆ ನೀವು ಟೈಟ್ ಮಾಡುವಾಗ ಅದರ ಮೇಲ್ಗಡೆ ಏನಿದೆ ಅದನ್ನು ಒತ್ತಿಕೊಂಡು ಟೈಟ್ ಮಾಡಿದ್ರೆ ಪಿಪಿ ಕವರ್ ಒಡೆಯುವ ಚಾನ್ಸ್ ಇದೆ. ಹಾಗೆ ನೋಡುವಾಗ ನೀವು ಸ್ವಲ್ಪ ಗ್ಯಾಪ್ ಅನ್ನು ಇಟ್ಟು ಅದನ್ನು ಅದುಂಬೇಕು, ಒತ್ತಬೇಕು. ನೀವು ಹೇಗೆ ಪ್ರೆಸ್ ಮಾಡ್ತಿರೋ ಪಿಪಿ ಕವರ್ ಒಳಗಡೆ ಬೈಹುಲ್ಲು ಚೆನ್ನಾಗಿ ಕೂರ್ಬೇಕು. ಬೈಹುಲ್ಲಲ್ಲಿ ಏನಾದ್ರೂ ಗ್ಯಾಪ್ ಏನಾದ್ರೂ ಇದ್ರೆ ಅಲ್ಲಿ ನಿಮ್ಗೆ ಬೇರೆ ಫಂಗಸ್ ಬರುವ ಚಾನ್ಸಸ್ ಇರುತ್ತವೆ. ಆದ್ರಿಂದ ಈ ಗ್ಯಾಪ್ಸ್ ಏನಿದೆ ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ನೀವು ಆದಷ್ಟು ಅದನ್ನು ಚೆನ್ನಾಗಿ ಒತ್ತಿಕೊಂಡು ಬೈಹುಲ್ಲು ಚೆನ್ನಾಗಿ ಕುತ್ಕೊಳ್ಳುವ ಹಾಗೆ ನೀವು ಒತ್ತಿ ಒತ್ತಿ ಈ ಸ್ಪಾನ್ ಅನ್ನು ಹಾಕ್ಬೇಕು. ಈಗ ನಿಮ್ಗೆ ಒಂದು ಬ್ಯಾಗ್ ರೆಡಿ ಆಯ್ತು. ಈಗ ಅದನ್ನು ಮೇಲ್ಗಡೆ ನೀವು ಟಾಯ್ನಿಂದ ಕಟ್ಟಿ ಚೆನ್ನಾಗಿ ಟೈಟ್ ಮಾಡಿಬಿಟ್ಟು, ಇಲ್ಲದ್ರೆ ಬ್ಯಾಗ್ ಅನ್ನು ಒಂದೆರಡು ಸಲ ತಿರುಗಿಸಿದ್ರೆ ಕೂಡ ಮೇಲ್ಗಡೆ ಆಗ್ತದೆ, ಟೈಟ್ ಆಗುತ್ತೆ, ಟಾಯ್ನಿಂದ ನೀವು ಕಟ್ಟಬೇಕು. ಆಮೇಲೆ ಏನ್ ಮಾಡುದು, ಈ ಬ್ಯಾಗಿಗೆ ಬ್ಯಾಗಿನ ಒಳಗಡೆ ಏನಿದೆ ಸ್ಪಾನ್ಗೆ ಉಸಿರಾಡಬೇಕು, ಗಾಳಿ ಬೇಕು. ಅದಕ್ಕೆ ಒಂದು ನಾವು ಗೋಣಿ ಚೀಲ ಹೊಲಿತೇಲ್ವಾ, ಆ ಟೈಪ್ ಅಲ್ಲಿ ಒಂದು ಡಬ್ಬನ್ ಸಿಗುತ್ತೆ, ಅದರಲ್ಲಿ ಒಂದು 15 to 20 tooth ರೌಂಡಿಗೆ ಮಾಡ್ತಾ ಹೋಗ್ಬೇಕು. ಇದು ಏನಂದ್ರೆ ಈ ಸ್ಪಾನ್ಗೆ ಬೆಳವಣಿಗೆಗೆ ಅವಶ್ಯಕವಾಗಿ ಇರುತ್ತೆ ಗಾಳಿ. ಅದರಿಂದ ಈಗ ನಾವು ಇದನ್ನು ರೆಡಿ ಮಾಡಿದ್ವಿ, ಇದಕ್ಕೆ ಒಂದು ಡೇಟ್ ಹಾಕೋದು. ಸಪೋಸ್ ನೀವು ಇವತ್ತು ಅದನ್ನು ಬ್ಯಾಗ್ ಅನ್ನು ರೆಡಿ ಮಾಡಿದ್ರ, ಇವತ್ತು ನಿಮ್ದು ಡೇಟ್ ಹಾಕ್ಬೇಕು. ಇದನ್ನು ಮೊದಲೆಲ್ಲ ನಾವು ಡಾರ್ಕ್ ರೂಮ್ ಅಂತ ಹೇಳ್ತಾ ಇದ್ವಿ, ಇವಾಗ ಹಾಗೆಲ್ಲ ಇಡುದಿಲ್ಲ. ಡಾರ್ಕ್ ರೂಮ್ ಅಲ್ಲಿ ಇದ್ರೆ ಬೇಗ ಸ್ವಲ್ಪ ಈ ಫಂಗಸ್ ಏನಿದೆ ಈ ಬೈಹುಲ್ಲನ್ನು ಬೇಗ ಆವರಿಸ್ತದೆ. ಈಗ ನೀವನ್ನು ಡಾರ್ಕ್ ರೂಮ್ ಅಂತ ಹೇಳುವ, ಡಾರ್ಕ್ ರೂಮ್ ಅಲ್ಲಿ ಇಡುವಾಗ ಇಲ್ಲಿದ್ದು ಟೆಂಪರೇಚರ್ ಬಂದ್ಬಿಟ್ಟು ತುಂಬಾ ಅಗತ್ಯ. ಈ ಆಯಿಸ್ಟರ್ ಮಶ್ರೂಮ್ ಮಾಡುದಾದ್ರೆ 26 to 28 degrees ಮೇಲೆ ಹೋಗ್ಬಾರ್ದು, ಕಮ್ಮಿ ಎಷ್ಟು ಸಾಕ್ಬಹುದು, ಕಮ್ಮಿ ಎಷ್ಟು ಸಾಕ್ಬಹುದು ಆದ್ರೆ ಮ್ಯಾಕ್ಸಿಮಮ್ 26, ಆದ್ರೂ 28 ವರೆಗೂ ಕೆಲವೊಂದು ಇದು ಬೀಜ ಏನಿದೆ ಅದು ಹಿಡಿ ಇದು ಗ್ರೋತ್ ಆಗುತ್ತೆ ಬರುತ್ತೆ 28 ತನಕ. ಇವಾಗ ನೀವು ಅದಕ್ಕೆ ಬೇಕಾದ ಕರೆಕ್ಟ್ ಆದ ಒಂದು ಉಷ್ಣಾಂಶ ಮತ್ತೆ ತೇವಾಂಶ ಕೊಟ್ರೆ ಅದು ಬ್ಯಾಗ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬೇಗ ಗ್ರೋತ್ ಆಗುತ್ತೆ. ಈಗ ತೇವಾಂಶ ಬಂದ್ಬಿಟ್ಟು 80% ಬೇಕು ಅದಕ್ಕೆ. 80% ತೇವಾಂಶ ಇಲ್ಲ ನಿಮ್ಮ ರೂಮಲ್ಲಿ, ಒಂದು ಚೆನ್ನಾಗಿ ಒಂದು ಚಿಕ್ಕ ಕೊಠಡಿಯನ್ನು ನೀವು ಏನಾದರೂ ರೆಡಿ ಮಾಡಿದ್ರೆ ಇದಕ್ಕೆ ತೇವಾಂಶ ಇಲ್ಲ, ಕೆಳಗಡೆ ನೀವು ನೀರು ಸ್ವಲ್ಪ ಹಾಕಿದ್ರೆ ಸಹ ಆ ರೂಮಲ್ಲಿ ತೇವಾಂಶ ಬರುತ್ತೆ. ಆದರೆ ಈ ಬ್ಯಾಗ್ ಇಡುವುದಕ್ಕಿಂತ ಮುಂಚೆ ಆ ರೂಮನ್ನು ಚೆನ್ನಾಗಿ ತೊಳೆಯಬೇಕು, ಚೆನ್ನಾಗಿ ಡೆಟಾಲ್ ಹಾಕಿ. ಫ್ಯೂಮಿಗೇಷನ್ ಅಂತ ಇದೆ, ಅದು ಫ್ಯೂಮಿಗೇಷನ್ ಹೇಗೆ ಮಾಡುದಂದ್ರೆ ನಾವು ಮುಂದಿನ ಯಾವಾಗಲಾದ್ರೂ ಹೇಳ್ಬಹುದು ನಿಮಗೆ. ಇಲ್ಲ ಇದ್ರೆ ನಾವು ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಸಣ್ಣ ಪ್ರಮಾಣದಲ್ಲಿ ಫಸ್ಟ್ ಗೆ ಸ್ಟಾರ್ಟ್ ಮಾಡುದಾದ್ರೆ ನೀವು ಡೆಟಾಲ್ ಹಾಕಿ ಕೂಡ ತೊಳೆದ್ರೆ ಕೂಡ ಸಾಕಾಗ್ತದೆ. ಆದ್ರೆ ಶುಚಿತ್ವ ಬಂದ್ಬಿಟ್ಟು ತುಂಬಾ ಅಗತ್ಯ ಇದಕ್ಕೆ. ಬ್ಯಾಗ್ ಅನ್ನು ರೂಮಿನೊಳಗೆ ಇಟ್ರಿ, ನೀವು ಎರಡನೇ ದಿನಕ್ಕೆ ಬಂದ್ಬಿಟ್ಟು ಅದನ್ನ ನೋಡಿದ್ರೆ ಆ ಬ್ಯಾಗ್ ಒಳ್ಳೆ ಬೆವರ್ತದೆ, ಫುಲ್ ಬ್ಯಾಗ್ ಗೆ ಬೆವರಿರ್ತದೆ. ಆವಾಗ ನೀವು ಅನಿಸ್ಬಹುದು ಇದು ಪ್ರಕ್ರಿಯೆಯನ್ನು ಪ್ರಾರಂಭ ಆಗಿದೆ ಅಂತ. ಈಗ ಎರಡನೇ ಮೂರು ದಿನ ನೋಡಿದೆ, ನೀವೇನು ರಿಂಗ್ ಟೈಪ್ ಅಲ್ಲಿ ಹಾಕಿದ್ರಲ್ಲ ಅದು ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ರಿಂಗ್ ಟೈಪ್ ಹಾಫ್ ಹಾಫ್ ಕೆ ಜಿಗೆ ಏನೋ ರಿಂಗ್ ಟೈಪ್ ಆಗಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗ್ತದೆ. ಈಗ ನೀವು ಆರು ಲೇಯರ್ ಹಾಕಿದ್ರಿ, ಆರು ಲೇಯರ್ ಕೂಡ ಎಕ್ಸ್ಪ್ಯಾಂಡ್ ಆಗಿ ಒಂದಕ್ಕೊಂದು ತಾಕ್ತದೆ. ಈಗ ಬ್ಯಾಗ್ ಫುಲ್ ಗ್ರೋತ್ ಆಯ್ತು. ಕೆಲವೊಂದಿನ ಒಳ್ಳೆಯದ ಎನ್ವೈರನ್ಮೆಂಟ್ ಅದಕ್ಕೆ ಕೊಟ್ರೆ, ಬೇಕಾದಾಗೆ ನಾನು ಹೇಳಿದೆ ಅಲ್ವ ತೇವಾಂಶ ಮತ್ತೆ ಉಷ್ಣಾಂಶ ಕರೆಕ್ಟ್ ಆಗಿ ಕೊಟ್ರೆ ಒಂದು 17ನೇ ದಿನಕ್ಕೆ ಬ್ಯಾಗ್ ರೆಡಿ ಆಗುತ್ತೆ. 17th ಡೇಗೆ ರೆಡಿ ಆಗುತ್ತೆ. ಕೆಲವೊಂದು ನಾವು ಇಟ್ಟ ಕಡೆಯಲ್ಲಿ ಫ್ರೂಟಿಂಗ್ ಬರುವ ಚಾನ್ಸಸ್ ಕೂಡ ಇರುತ್ತವೆ. ಅಂದ್ರೆ ನಮಗೆ ಒಂದು ಕರೆಕ್ಟ್ ಆದ ಒಂದು ಅದಕ್ಕೆ ಹವಾಮಾನ ಕರೆಕ್ಟ್ ಆಗಿ ಇದ್ರೆ ಇದೆಲ್ಲ ಬರುತ್ತೆ. ಈಗ ನಾವೇನ್ ಮಾಡುದು, ನಾವು ಇವಾಗ ಆವಾಗ ಎಲ್ಲ ಕಲಿಯುವಾಗ ಹಾಗೆ ಇತ್ತು, ಇವಾಗ ಅದನ್ನ ತಗೊಂಡೋಗಿ ಸ್ಟ್ರೇಟ್ ಆಗಿ ನಾವು ಫ್ರೂಟಿಂಗ್ ಚೇಂಬರ್ಗೆ ಹಾಕ್ತೇವೆ. ಅದನ್ನು ಬದಲಾಯಿಸುವ ಎರಡು ಮೂರು ಸತಿ ಆಚೆ ಈಚೆ ಇಡುವ ಒಂದು ಕೆಲಸ ತಪ್ಪುತ್ತದೆ ಅಂತ. ಇವಾಗ ಅಲ್ಲಿ ನಾವು ಫ್ರೂಟಿಂಗ್ ಚೇಂಬರ್ ಅಲ್ಲಿ ಕೂಡ ಹಾಗೇನೆ 28 ಡಿಗ್ರಿಗಿಂತ ಮೇಲೆ ನಮಗೆ ಟೆಂಪರೇಚರ್ ಹೋಗಬಾರ್ದು. ಅದಕ್ಕೆ ನಾವು ಹ್ಯುಮಿಡಿಫೈಯರ್ ಯೂಸ್ ಮಾಡ್ತೇವೆ, ಕಿಟಕಿ ಬೇಕಾದ ಕಿಟಕಿ ಅದನ್ನೆಲ್ಲ ತೆರೆದಿಡುವ ವಿಧಾನ, ನಾವು 28 ಡಿಗ್ರಿ ಹೇಗೆ ತರಬಹುದು ಅದನ್ನೆಲ್ಲ ನಾವು ಹೇಳೋದಕ್ಕಿಂತ ಅವರು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು ಹೇಗೆ ಇಡಬಹುದು ಅಂದ್ರೆ. ಎಲ್ಲರ ತರ ಯೋಚನೆ ಬೇರೆ ಬೇರೆ ತರ ಇರ್ತದೆ. ಒಳ್ಳೆ ನಮಗಿಂತ ಒಳ್ಳೆ ಒಳ್ಳೆ ಯೋಚನೆಗಳು ಬರಬಹುದು, ಹೇಗೆ ನಾವು ಇದನ್ನು ಕಮ್ಮಿ ಮಾಡಬಹುದು. ಹಾಗೆ ಕೂಡ ಆಗುದಿಲ್ಲ ಇದ್ರೆ ನಾವು ಈ ಗೋಣಿ ಚೀಲಗಳು ಇದ್ರದ್ದು ಜೂಟಿದ್ದು ಗೋಣಿ ಚೀಲ ಇದೆ, ಅದನ್ನು ಸುತ್ತಲೂ ಹಾಕಿ ಅದಕ್ಕೆ ಒಂದು 2 ಗಂಟೆಗೆ ಒಮ್ಮೆ ನೀರನ್ನು ಕೊಟ್ರೆ ಆವಾಗ ನಿಮ್ಗೆ ಟೆಂಪರೇಚರ್ ತುಂಬಾ ಕೂಲ್ ಆಗುತ್ತೆ. ನೆಲಕ್ಕೆ ಸ್ವಲ್ಪ ನೀರ್ ಹಾಕಿದ್ರೆ ಕೂಡ ಈ ಕೂಲ್ ಆಗ್ತಾ ಹೋಗ್ತದೆ. ಇದು ಒಂದು ಅಣಬೆದ್ದು ಫಸ್ಟ್ ಮಾಡುವಂತ ಸ್ಟೇಜ್. ಆಮೇಲೆ ಈಗ 21ನೇ ದಿನ ಅಂತ ಒಂದು ಟೈಮ್, ಅದು ನಿಮ್ಗೆ 17ನೇ ದಿನದಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಕೂಡ ಸಾಕು, ಒಂದು ತಿಂಗಳು ಕೂಡ ಹೋಗ್ಬಹುದು. ಈಗ ಅಣಬೆ ಆಯ್ತು, ಈಗ ನಾವು ಕಲಿಯುವಾಗ ಏನ ಹೇಳ್ತಿದ್ರು ಅಂದ್ರೆ ಅದಕ್ಕೆ ಚಿಕ್ಕದೊಂದು ತೂತ್ ಮಾಡ್ಬೇಕು. ತೂತ್ ಅಂದ್ರೆ ಇದು ನಮ್ದು ಬ್ಲೇಡ್ ಅಲ್ಲಿ ಒಂದಿಂಚು ಕೊಯ್ದ್ರೆ ಈ ಒಂದಿಂಚಲ್ಲಿ ಮಶ್ರೂಮ್ ಬರುತ್ತವೆ ಅಂತ. ಆದ್ರೆ ಇವಾಗ ಏನಿದೆ ಅಂದ್ರೆ ನಾವೇನು ಡಬ್ಬನಲ್ಲಿ ಹೋಲ್ ಮಾಡ್ತೇವೆ, ಅದರಲ್ಲೇ ಮಶ್ರೂಮ್ ಬರುತ್ತೆ. ಹಾಗೆ ಮಾಡೋದ್ರಿಂದ ನಮಗೆ ಈ ಸೊಳ್ಳೆ ಇಲ್ಲ ಇದ್ರೆ ಬೇರೆ ಏನಾದ್ರೂ ಫ್ಲೈಸ್ ಇದೆ ಅದು ಒಳಗೆ ಹೋಗಿ ಕುತ್ಕೊಂಡು ಮೊಟ್ಟೆ ಇಡುವ ಚಾನ್ಸಸ್ ತುಂಬಾ ಕಮ್ಮಿ. ಯಾಕಂದ್ರೆ ಚಿಕ್ಕದಾದ ಹೋಲು ಅದ್ರ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಬ್ಯಾಗ್ ಏನು ಲೈಫ್ ಇದೆ ಅದು ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಅಂದ್ರೆ 2 ತಿಂಗಳು 2.5 ತಿಂಗಳು 3 ತಿಂಗಳು ಕೂಡ ಇಟ್ಟರೆ ಇದು ಬ್ಯಾಗ್ ಏನು ಹಾಳಾಗೋಲ್ಲ, ಯಾಕೆಂದ್ರೆ ಓಪನ್ ಇರೋದಿಲ್ಲ. ಹಾಗೆ ನಮ್ಗೆ ಬೇಕಾಗುವ ಮಶ್ರೂಮ್ ಕೂಡ ಬಂದ ಮೇಲೆ ಅದನ್ನು ಒಂದೇ ನಾವು ಆಂಟಿ ಕ್ಲಾಕ್ ವೈಸ್ ಇಲ್ಲಾದ್ರೆ ಕ್ಲಾಕ್ ವೈಸ್ 2 ಸರ್ತಿ ತಿರುಗಿಸಿದ್ರೆ ಆ ಮಶ್ರೂಮ್ ನಮ್ಗೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನು ದಂಟೇನಿದೆ ಸ್ವಲ್ಪ ಗಟ್ಟಿಯಾಗಿ ಇರೋದ್ರಿಂದ ಅದನ್ನು ಕಟ್ ಮಾಡಿಕೊಂಡು ಪುನಟ್ ಬಾಕ್ಸ್ ಏನಿದೆ ಅದರಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ಕೊಡುವುದು. ಈಗ ಇದನ್ನು ನೀವು ಮಾಡಿದ ಮೇಲೆ ಕಟ್ ಮಾಡುವಲ್ಲಿ ಮತ್ತೆ ಇದು ಬಾಕ್ಸಿಗೆ ತುಂಬಿಸುವಲ್ಲಿ ಯಾವ ರೀತಿಯಲ್ಲಿ ಜಾಗ್ರತೆಯನ್ನಾದ್ರೂ ವಹಿಸಬೇಕಾಗ್ತದ? ಇದನ್ನು ನಾನು ಶುರುವಿಂದ ಹೇಳಿದಾಗೆ ಶುಚಿತ್ವ ಬಂದ್ಬಿಟ್ಟು ಇದಕ್ಕೆ ಮುಖ್ಯವಾಗಿದೆ, ಇಂಪಾರ್ಟೆಂಟ್. ಇದು ಅಂದ್ರೆ ಬೇರೆ ತರಕಾರಿ ಈಗ ತೊಳೆದಾಗೆ ತುಂಬಾ ಇದು ತೊಳೆಯಲಿಕ್ಕೆ ಆಗುದಿಲ್ಲ ಸ್ವಲ್ಪ, ಯಾಕಂದ್ರೆ ಅದು ಕ್ಲೀನ್ ಎನ್ವೈರನ್ಮೆಂಟ್ ಅಲ್ಲಿ ಇರುತ್ತೆ. ನೀವು ನಿಮ್ಗೆ ನಾನು ಸ್ಟಾರ್ಟಿಂಗ್ ಇಂದ ಹೇಳಿದ್ದೇನೆ, ಇವಾಗ ತನಕ ನಾನು ಎಲ್ಲೂ ನಿಮ್ಗೆ ಪೆಸ್ಟಿಸೈಡ್ ಹೊಡಿಬೇಕು ಇಲ್ಲ ಇದ್ರೆ ಯೂರಿಯಾ ಸೊಪಾಲ ಗೊಬ್ಬರ ಹಾಕ್ಬೇಕಂತ ಎಲ್ಲಿ ಸಹ ಹೇಳಿಲ್ಲ. ನಾವು ಇಡುವ ರೂಮ್ ಏನಿದೆ ಇದು ಕೂಡ ತುಂಬಾ ಶುಚಿಯಾದ ರೂಮ್ ಇಡೋದ್ರಿಂದ ಇದಕ್ಕೆ ಧೂಳು ಇಲ್ಲದ್ರೆ ಬೇರೆ ಏನಾದ್ರೂ ಕೀಟಗಳು ಅದು ಇದು ಬರುವ ಚಾನ್ಸಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ನೀವು ಹೇಗೆ ರೂಮ್ ಅನ್ನು ರೆಡಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಅದು. ಈಗ ನಾವು ಹೋಗ್ತಾ ನಾವು ಎಷ್ಟು ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಇಡಬೇಕಂತಾನೆ ನಾವು ಪ್ರಯತ್ನ ಪಡ್ತಾ ಇರೋದ್ರಿಂದ ಹಾಗೇನು ಅಷ್ಟು ತೊಂದರೆ ಕೊಡೋದಿಲ್ಲ. ನಾವು ಇದನ್ನು ಈ ಬಂಚಸ್ ಅನ್ನು ಹಿಡಿದು ಕತ್ತರಿಂದ ಕಟ್ ಮಾಡಿ ಒಳ್ಳೆದಾದ ಒಂದು ಇದಕ್ಕೆ ಪಾಟಿಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ಡೈರೆಕ್ಟ್ ಆಗಿ ಬಾಕ್ಸಿಗೆ ಹಾಕಿ ತೂಕ ಮಾಡಿ ಕೊಡ್ತೇವೆ. ಈಗ ಸುಮಾರು ಈ ರೀತಿಯ ಒಂದು ಚೀಲದಿಂದ ಎಷ್ಟು ಅಣಬೆ ಸಿಗ್ತದೆ? ಇದಕ್ಕೆ 1 ಕೆಜಿ ಸ್ಪಾನ್ ಏನಿದೆ ಮಶ್ರೂಮ್ ಬೀಜ ಏನಿದೆ ಅದಕ್ಕೆ 4 kg to 8 kg ಅಂತ ಹೇಳ್ತಾರೆ. 4 to 8 kg ತನಕ ಬರುತ್ತೆ 1 kg ಸ್ಪಾನ್ ಇಂದ. ಅಂದ್ರೆ 1 kg ಸ್ಪಾನ್ ಅಲ್ಲಿ ನಮಗೆ ಸಾಧಾರಣವಾಗಿ 1 ಚೀಲಗಳನ್ನು ರೆಡಿ ಮಾಡಬಹುದು. ಈಗ 8 ಚೀಲಗಳಿಂದ ಹಾಗಾದ್ರೆ ನಮಗೆ 1 ಚೀಲದಿಂದ 1 kg ಮಶ್ರೂಮ್ ಬರಬಹುದು ಸರ್. ಬರಬಹುದು. ಈಗ ಈ ಸ್ಪಾನ್ ನಮಗೆ ಎಲ್ಲಿ ಸಿಗುವಂತದ್ದು? ಈಗ ಸ್ಪಾನಿಗೆ ನಾವು 1-2 ತಿಂಗಳಲ್ಲಿ ನಾವೇ ರೆಡಿ ಮಾಡ್ತೇವೆ. ಇಲ್ಲಿ ಲ್ಯಾಬ್ ಅನ್ನು ಮಾಡುವ ಒಂದು ಇದರಲ್ಲಿ ಯೋಚನೆಯಲ್ಲಿ ಇದ್ದೇವೆ. ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಇಲ್ಲ. ಹಾಗೆ ನಾವು ಜನರನ್ನು ಕೂಡ ಟ್ರೈನಿಂಗ್ಗೆ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಒಂದು ಯೋಚನೆಯನ್ನು ಇದೆ ನಮ್ಗೆ. ನಮ್ಗೆ ಅಂದ್ರೆ ತುಂಬಾ ಮಂದಿ ಯುವಕರು ಇದ್ದಾರೆ, ಇಲ್ಲದೆ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವವರು ಇದ್ದಾರೆ, ಅವರಿಗೊಂದು ಜೀವನೋಪಾಯಕ್ಕೆ ಅಂದ್ರೆ ಬೀಡಿ ಕಟ್ತಾರೆ ಆ ಟೈಪ್ ಅಲ್ಲಿ ಇದು ಸಹ ಮಾಡಬಹುದು. ಅಂದ್ರೆ ಮಾಡಿದ್ರೆ ತುಂಬಾ ಲಾಭ ಇದೆ. ಒಂದು ಅಂದ್ರೆ ಮನೆಯಲ್ಲಿ ಎಲ್ಲಿಯೂ ಹೋಗದೆ ಮನೆಯಲ್ಲಿ ಒಂದು ಚಿಕ್ಕ ಜಾಗ ಇದ್ರೆ ಈ ಟೈಪ್ ಅಲ್ಲಿ ಎಲ್ಲ ಮಾಡಬಹುದು. ಇದಕ್ಕೆ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಇದರ ಬಗ್ಗೆ ಕರೆಕ್ಟ್ ಆಗಿ ಒಂದು ಅವರಿಗೆ ಮಾಹಿತಿಯನ್ನು ಕೊಟ್ಟು ಹೇಗೆ ಮಾಡಬಹುದು ಅಂತ ಒಂದು ಟ್ರೈನಿಂಗ್ ಅನ್ನು ಕೊಡ್ತೇವೆ ಸರ್. ಸರಿ, ಈಗ ಇಲ್ಲಿ ನೀವು ಬೆಳೆಸುವಂತಹ ಮಶ್ರೂಮ್ ಆಯಿಸ್ಟರ್ ಮಶ್ರೂಮ್ ಹೌದಾ? ಅಲ್ಲಿ ನಾವು ಆಯಿಸ್ಟರ್ ಬೆಳೆಸ್ತೇವೆ, ಮಿಲ್ಕಿ ಕೂಡ ಬೆಳೆ. ಮಿಲ್ಕಿ ಅಂತ ಇನ್ನೊಂದಿದೆ, ಅದರ ವಿಧಾನ ಬೇರೆ ಇದೆ. 21 days ಏನಿದೆ ಸೇಮ್ ವಿಧಾನ, ಆದ್ರೆ ಅದರದ್ದು ಟೆಂಪರೇಚರ್ ಬಂದ್ಬಿಟ್ಟು ತುಂಬಾ ಹೈ ಇದೆ. ಈಗ ನಾವು ಡಾರ್ಕ್ ರೂಮ್ ಇದೆ ಫಸ್ಟ್ ಪ್ರಿಪೇರ್ ಮಾಡಿದ್ಮೇಲೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅಲ್ಲಿ ಅದಕ್ಕೆ 30 degree ಟೆಂಪರೇಚರ್ ಬೇಕು ಸರ್. 30-32. ಈ 30-32 ಕೆಳಗಡೆ ಬಂದ್ರೆ ಅದು ಗ್ರೋತ್ ಆಗಲ್ಲ. ಹಾಗೆ ನಾವು ಆ ರೂಮ್ ಏನಿದೆ ಬಿಸಿ ಇರುವಾಗೆ ನೋಡ್ಬೇಕು. ಹಾಗೆ ನಮ್ಗೆ ಅದು ಮಂಗಳೂರಿಗೆ ಕರೆಕ್ಟ್ ಆದ ಒಂದು ಮಶ್ರೂಮ್. ಇದು ಆದ್ಮೇಲೆ 21 days ಆದ್ಮೇಲೆ ಬ್ಯಾಗ್ ಗ್ರೋತ್ ಆಗುತ್ತೆ. ಈಗ ನಾವು ಏನ್ ಮಾಡ್ಬೇಕು, ಅದರ ಬ್ಯಾಗ್ ಸೈಜ್ ಕಮ್ಮಿ ಸರ್. ಅದೇನು 16x20 PP ಕವರ್ ಅನ್ನು ತಗೊಳ್ಬೇಕು, ಅದಕ್ಕೆ 2 kg ಮಾತ್ರ ತುಂಬಿಸಬೇಕು. ಈಗ ಮೇಲ್ಗಡೆದು 21 days ಆಗಿ ಬ್ಯಾಗ್ ಗ್ರೋತ್ ಆದ್ಮೇಲೆ ಇದರ ಮೇಲ್ಗಡೆದು PP ಕವರ್ ಏನಿದೆ ಕಟ್ ಮಾಡಿಬಿಟ್ಟು ಇದಕ್ಕೆ ಕೇಸಿಂಗ್ ಸಾಯಿಲ್ ಅಂತ ಹೇಳ್ತೇವೆ. ಕೇಸಿಂಗ್ ಸಾಯಿಲ್ ಅಂದ್ರೆ ನಿಮ್ಗೆ 1 ಬುಟ್ಟಿ ಮಣ್ಣಿಗೆ 1.5 ಬುಟ್ಟಿ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್, 1.5 ಬುಟ್ಟಿ ಹೊಯ್ಗೆ, ಮತ್ತೆ ಇದಕ್ಕೆ 200 gram ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಫಸ್ಟ್ ಗೆ ಈ ಮಣ್ಣು ಕಂಪೋಸ್ಟ್ ಮತ್ತೆ ಸ್ಯಾಂಡ್ ಅನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸಬೇಕು, ಅಂದ್ರೆ ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸ್ ಮಾಡಿ ಆದ್ಮೇಲೆ ಇದನ್ನು ಈ ಮಣ್ಣಿಗೆ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಿಕ್ಸ್ ಮಾಡಿದ್ರೆ pH ವ್ಯಾಲ್ಯೂ ಬಂದ್ಬಿಟ್ಟು 7.5 ಬರುತ್ತೆ. ಅಲ್ಕಲೈನ್ ಇಲ್ಲದ್ರೆ ಅಲ್ಕಲೈನ್ ಆಗುತ್ತೆ. ನಾವು ಆಸಿಡಿಕ್ ಇರುವ ಮಣ್ಣನ್ನು ಸ್ವಲ್ಪ ಅಲ್ಕಲೈನ್ ಮಾಡಿದ್ವು ನ್ಯೂಟ್ರಲ್ ಮಾಡ್ಲಿಕ್ಕೆ, 7.5 ನ್ಯೂಟ್ರಲ್ ಮಾಡ್ಲಿಕ್ಕೆ ಸ್ವಲ್ಪ ಅಲ್ಕಲೈನ್ ಇದ್ರೆ ಕೂಡ ನಡೆಯುತ್ತೆ. ಈಗ ಇದನ್ನು ನಾವು ಕಟ್ ಮಾಡಿದ ಬ್ಯಾಗಿಗೆ ಏನಿದೆ 1-2 inches ಇದನ್ನು ಈ ಮಣ್ಣನ್ನು ಹರಡ್ಬೇಕು. ಹರಡಾದ್ಮೇಲೆ ಇದಕ್ಕೆ ಸಹ ಹಾಗೇನೆ ಫ್ರೂಟಿಂಗ್ ಚೇಂಬರ್ಗೆ ನಾವು ತಗೊಂಡು ಹೋಗುವಾಗ ಅಲ್ಲಿ ಟೆಂಪರೇಚರ್ ಬಂದ್ಬಿಟ್ಟು 30-30 ಮೇಲ್ಗಡೆನೆ ಇರಬೇಕು, ಆದ್ರೆ 34 ದಾಟಬಾರ್ದು, ಅಷ್ಟಾಗಿರ್ಬೇಕು. ಈಗ ಅದನ್ನ ನಾವು ಡೈಲಿ ಒಂದು ಸ್ಪ್ರೇ ಮಾಡ್ತಾ ನೀರು ಸ್ಪ್ರೇ ಮಾಡ್ಬೇಕು, ಅದಕ್ಕೆ ನೀರನ್ನು ಸ್ಪ್ರೇಯರಿಂದ ನಾವು ಸ್ಪ್ರೇ ಮಾಡುದು. ಇದು ಮೇಲ್ಮೈ ಮಾತ್ರ ಸ್ವಲ್ಪ ಮಾಯಿಶ್ಚರ್ ಇದ್ರೆ ಸಾಕು, ಕೆಳಗಡೆ ತನಕ ನೀರು ಹೋದ್ರೆ ಕೊಳೆಯುತ್ತದೆ. ಆದ್ರಿಂದ ಮೇಲ್ಮೈ ನಾವು ಮಣ್ಣು ಏನಾಗ್ತೇವೆ ಅದರ ಮೇಲ್ಬಿಡ ಮಾತ್ರ ಸ್ವಲ್ಪ ಒದ್ದೆ ಆದ್ರೆ ಸಾಕು ಸರ್. ಸರಿ, ಈಗ ಇದೆರಡಕ್ಕೆ ವ್ಯತ್ಯಾಸ ಏನು ಅಂದ್ರೆ ನೋಡ್ಲಿಕ್ಕೆ ಮತ್ತೆ ರುಚಿಯ ಎಂತಾದ್ರೂ ವ್ಯತ್ಯಾಸ? ನಿಮ್ಗೆ ಹಾಲಣಬೆ ಅಂದ್ರೆ ಮಿಲ್ಕಿ ಮಶ್ರೂಮ್ ಅಂದ್ರೆ ತುಂಬಾ ಬಿಳಿಯಾಕಾರದಲ್ಲಿ ಇರುತ್ತೆ, ದೊಡ್ಡದಿರುತ್ತೆ, ಕೊಡೆ ಆಕಾರದಲ್ಲಿ ಇರುತ್ತೆ. ನಿಮ್ಗೆ ಆಯಿಸ್ಟರ್ ಮಶ್ರೂಮ್ ಅಂದ್ರೆ ಬಂಚ್ ತರ ಇರುತ್ತೆ, ಈಗ ಹೂವಿದ್ದು ಒಂದು ಬಂಚ್ ಹೇಗಿರುತ್ತೆ ಆ ಟೈಪ್ ಅಲ್ಲಿ ಇರುತ್ತೆ, ಸೈಡ್ ಅಲ್ಲಿ ಬರುತ್ತೆ. ನಾವೇನು ಪವರ್ ಅಲ್ಲಿ ರೆಡಿ ಮಾಡಿ ಇರ್ತೇವೆ, ಅದರಲ್ಲಿ ನಾವು ತೂತ್ ತೆಗಿದೇವಲ್ಲ, ಹೋಲ್ ತೆಗಿದೇವೆ, ಅಲ್ಲಿ ಒಂದು ಬಂಚ್ ಬಂಚ್ ಬಂಚ್ ತರ ಬರುತ್ತೆ. ಮಿಲ್ಕಿ ಮಶ್ರೂಮ್ ಹಾಗೆಲ್ಲ, ಅದನ್ನ ನಾವು ಕಟ್ ಮಾಡ್ತೇವೆ ಎಲ್ಲಿಯಾದ್ರೂ ನಾವು ನೇತಾಡಿಸಿರುವಾಗ ಮೇಲ್ಮೈಯಿಂದ ಬರುತ್ತೆ ಅದು. ಈಗ ಈ ಮಿಲ್ಕಿ ಮಶ್ರೂಮ್ ಏನಿದೆ ಇದಕ್ಕೆ ಬಂದ್ಬಿಟ್ಟು 7 days ಏನೂ ಆಗಲ್ಲ, ಶೆಲ್ಫ್ ಲೈಫ್ ಇರುತ್ತೆ. ಆಯಿಸ್ಟರ್ ಮಶ್ರೂಮ್ ಬಂದ್ಬಿಟ್ಟು 3 ದಿನದವರೆಗೆ ಏನು ಆಗಲ್ಲ. ಆದ್ರೆ ನಾವು ಎಷ್ಟು ಬೇಗ ಯಾವ್ದಾದ್ರು ಉಪಯೋಗಿಸ್ತೇವೆ ಅಷ್ಟು ಒಳ್ಳೇದು. ಅದನ್ನ ಅಷ್ಟು ದಿನ ಬರ್ತದಾ ಇಲ್ವಾ ಅಂತ ನೋಡ್ಲಿಕ್ಕೆ ಕಾಯ್ದಾಗಿಂದ ನಾವು ಉಪಯೋಗಿಸಿದ್ರೆ ಒಳ್ಳೇದು, ಆದ್ರೆ ಅಷ್ಟು ದಿನ ಬರುತ್ತೆ. ಈ ಫ್ರೀಜರ್ ಅಲ್ಲಿ ಇಟ್ಟು ಅದನ್ನ ಪ್ರಿಸರ್ವ್ ಮಾಡುವಂತದ್ದೇನ ಹಾಗೆ ಇದೆ ಸರ್. ಒಂದು ವೇಳೆ ನಮ್ಗೆ ಉಳಿದ್ರೆ ನಾವು ಇದನ್ನು ಡ್ರೈ ಮಾಡಬಹುದು, ಇದ್ರ ಪೌಡರ್ ಅದು ಇದು ಎಲ್ಲದಕ್ಕೆ ಕೂಡ ಹಾಕಿ ನಾವು ಈಗ ಸಪೋಸ್ ಏನ್ ಹೇಳ್ತಾರೆ ಅಂದ್ರೆ ಒಬ್ಬರು 80 grams ಮಶ್ರೂಮ್ ಅನ್ನು ದಿನಾಲು ಸೇವಿಸಬಹುದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ನಿಮ್ಗೆ ಈ ನಾವು ಈ ಮಶ್ರೂಮ್ ಅನ್ನು ಈಗ ಆಯಿಸ್ಟರ್ ಮಶ್ರೂಮ್ ಅನ್ನು ಯಾಕೆ ಸೇವಿಸಬೇಕು ಅಂದ್ರೆ ಇತ್ತೀಚೆಗೆ ಆಯಿಸ್ಟರ್ ಮಶ್ರೂಮ್ ತುಂಬಾ ಮಾರ್ಕೆಟ್ಗೆ ಬರ್ತದೆ. ಯಾರು ಈಗ ನಾವು ಕೊಡುವಲ್ಲಿ ಪುನಃ ಕೇಳುದು ಆಯಿಸ್ಟರ್ ಮಶ್ರೂಮ್ ಅಂದ್ರೆ ತಗೊಂಡವರೇ ತಗೊಳ್ಳುದು. ಹೌದು, ಕೆಲವರಿಗೆ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಹೇಗೆ ಅಂತ ಗೊತ್ತಿರುವುದಿಲ್ಲ. ಈಗ ಇದರಲ್ಲಿ ಬಿಳಿ ಬಣ್ಣದಲ್ಲಿ ಇರುತ್ತೆ, ಬೂದು ಬಣ್ಣದಲ್ಲಿ ಕೂಡ ಇರುತ್ತೆ, ಮತ್ತೆ ಗುಲಾಬಿ ಬಣ್ಣದಲ್ಲಿ ಕೂಡ ಇರುತ್ತೆ, ಮತ್ತೆ ಲಾಸ್ಟ್ಗೆ ಹಳದಿ ಬಣ್ಣದಲ್ಲಿ ಕೂಡ ಇರುತ್ತೆ ಈ ಆಯಿಸ್ಟರ್ ಮಶ್ರೂಮ್. ಒಳ್ಳೆಯ ಫ್ಲೇವರ್ ನೀಡುವಂತ ಇವು ಅನೇಕ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲ್ಪಡ್ತದೆ. ಒಂದು ವೇಳೆ ನಾವು ಮಿಕ್ಸ್ ಮಾಡಿ ಯಾವುದಕ್ಕೆ ಕೂಡ ಹಾಕಬಹುದು, ಇಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ಅದೇ ಕೂಡ ಮಾಡಬಹುದು. ಈ ಆಯಿಸ್ಟರ್ ಮಶ್ರೂಮ್ ರುಚಿಗೆ ಮಾತ್ರವಲ್ಲ ಅನೇಕ ಆರೋಗ್ಯಗಳಿಗೆ ಆರೋಗ್ಯದಲ್ಲಿ ಇರುವುದಕ್ಕೆ ಸಹಕಾರಿ ಗುಣಗಳನ್ನು ಹೊಂದಿದೆ ಸರ್. ಇದರಲ್ಲಿ ಕಬ್ಬಿಣದ ಅಂಶವನ್ನು ಇದು ಹೊಂದಿದೆ, ಆದ್ರಿಂದ ಉತ್ತಮ ಪ್ರಮಾಣದಲ್ಲಿ ಸಿಯಾಸಿನ್ ಅನ್ನು ಹೊಂದಿದ್ದು ದೇಹದ ಅನೇಕ ಆಂತರಿಕ ಪ್ರಕ್ರಿಯೆಗಳಿಗೆ ಇದು ಸಹಕಾರಿ. ನಾವು ಇದನ್ನು ತೆಗೆದುಕೊಳ್ಳುವುದರಿಂದ ಇದರಲ್ಲಿ ಮತ್ತೊಂದು ವಿಟಮಿನ್ ಡಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಗಳನ್ನು ಇದನ್ನು ಹೊಂದಿದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಈ ಮಶ್ರೂಮ್ ಸೇವನೆಯು ಅತ್ಯಂತ ಸಹಕಾರಿ. ಕ್ಯಾನ್ಸರ್ ವಿರುದ್ಧ ಹೋರಾಡಲು ಕೂಡ ಆಟೋ ಇಮ್ಯೂನ್ ಕಾಯಿಲೆಗಳನ್ನು ನಿರ್ವಹಿಸಲು ಆಯಿಸ್ಟರ್ ಮಶ್ರೂಮ್ ಅನುಕೂಲಕಾರಿ ಆಂಟಿ ಮೈಕ್ರೋಬಿಯಲ್ ಗುಣವನ್ನು ಇದು ಹೊಂದಿದೆ. ಮತ್ತೆ ಸೋಂಕುಗಳನ್ನು ರಕ್ಷಿಸಲು ಕೂಡ ಇದು ಸಹಕಾರಿಯಾಗ್ತದೆ, ಅಲ್ಲದೆ ಆಂಟಿವೈರಲ್ ಗುಣವನ್ನು ಕೂಡ ಇದು ಹೊಂದಿದೆ. ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಿಸುವುದರೊಂದಿಗೆ ಇದು ಬಿಪಿ ಇದೆ ಅಲ್ವಾ, ಅಧಿಕ ರಕ್ತದ ಒತ್ತಡ, ಇದನ್ನು ಕಡಿಮೆ ಮಾಡಲು ಕೂಡ ಆಯಿಸ್ಟರ್ ಮಶ್ರೂಮ್ ಸೇವನೆ ಕೂಡ ಸಹಕಾರಿ. ಹೀಗೆ ಅಂತ ಹೇಳಿ ಅದರ ಬಗ್ಗೆ ಸೈಂಟಿಸ್ಟ್ ಗಳು ಹೇಳಿದ್ದಾರೆ. ಹೌದು, ಈಗ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ತುಂಬಾ ನಿಮ್ಗೆ ಗುಣಗಳು ಉಂಟು. ಈಗ ನೀವು ಮಾಡುವಂತವರೀಗ ಆಯಿಸ್ಟರ್ ಮಶ್ರೂಮ್ ಅನ್ನ ನೀವು ಇದು ಸೇಲ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಇದನ್ನು ಈಗ ಎಲ್ಲರೂ ಸ್ಟಾರ್ಟಿಂಗಿಗೆ ಕೇಳುವ ಪ್ರಶ್ನೆ ಇದೆ. ಈಗ ನಾವು ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಗೆ ಈಗ ನೀವು ಸಪೋಸ್ ಒಬ್ರು ಇದನ್ನು ತಯಾರಿಸ್ತಾರೆ, ಇವರಿಗೆ ಗೊತ್ತಿರುವುದಿಲ್ಲ ಯಾರಿಗೆ ಕೊಡುವುದು ಅಂತ, ಅವಾಗ ನಾವು ಹೇಗೆ ತಯಾರಿಸಬೇಕಂದ್ರೆ ಹೇಗೆ ಇದನ್ನು ಇದರ ಕೃಷಿಯನ್ನು ಆರಂಭಿಸಬೇಕಂದ್ರೆ ಫಸ್ಟ್ಗೆ ಸಣ್ಣ ಪ್ರಮಾಣ ಅಂದ್ರೆ ನಿಮ್ಗೆ ಡೈಲಿ ದಿನಕ್ಕೆ 1 ಕೆಜಿ ಬರುವಷ್ಟು. ಈಗ 1 ಕೆಜಿ ಮಶ್ರೂಮ್ ಅನ್ನು ನಿಮ್ಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ನೀವು ಸಪೋಸ್ ನಿಮ್ಗೆ ಫಸ್ಟ್ಗೆ ನಮ್ಗೆ 1-2 ದಿನ ನಾವು ಫ್ರೀಯಾಗಿ ಕೂಡ ಕೊಡಬಹುದು. ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಅಲ್ಲ. ಹೌದೌದು, ಒಂದು 200 ಗ್ರಾಮ್ ಒಂದು ಪ್ಯಾಕೆಟ್ ಕೊಡ್ರಿ, ನಿಮ್ಮ ನೆಂಟರಿಗೆ ಕೊಡಿ ಫಸ್ಟ್ಗೆ, ನಿಮ್ಮ ನೆರೆಯವರಿಗೆ ಕೊಡಿ, ನೆರೆಕರೆಯವರಿಂದ ಹಾಗೆಯೇ ನಿಮ್ಗೆ ಬಾಯಿಂದ ಬಾಯಿಗೆ ಅವ್ರು ಮಶ್ರೂಮ್ ಮಾಡ್ತಾರೆ ಒಳ್ಳೇದಿದೆ ಹಾಗೆ ಹೀಗೆ ಹೇಳ್ತಾ ಹೇಳ್ತಾ ನಿಮ್ಗೆ ಮಾರ್ಕೆಟ್ ವೈಡ್ ವೈಡ್ ಆಗ್ತಾ ಹೋಗ್ತದೆ. ಈಗ ನೀವು ಒಂದು ಅಂಗಡಿ ಹೇಳುದಾದ್ರೆ ಒಂದು ಅಂಗಡಿಗೆ ನೀವು 2 ಪ್ಯಾಕೆಟ್ ಕೊಡಿ ಇವತ್ತು, ಅವ್ರು ಹೇಳ್ತಾರೆ ಬೇಡ ಬೇಡ ಇದು, ಅವರಿಗೆ ಅಂದ್ರೆ ಗೊತ್ತಿರೋದಿಲ್ಲ ಇದು ಏನಂತ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಅಂಗಡಿಯವರಿಗೆ ಕೊಟ್ಟು ಅವ್ರಿಗೆ ಹೇಳಿ ಹೀಗೆ ಹೀಗೆ ಪದಾರ್ಥ ಮಾಡಿ ಸಿಂಪಲ್ ಆಗಿ ಇದು ನೀವು ಟೆಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಕೊಡುವ ಅಂತ. ಅವಾಗ ಏನ್ ಮಾಡ್ತಾರೆ, ಅವರಿಗೆ ಒಂದು ಫ್ರೀ ಸಿಗ್ತದಲ್ಲ, ಅವರೊಂದು ಮನೆಯಲ್ಲಿ ರೆಡಿ ಮಾಡ್ತಾರೆ, ಟೇಸ್ಟ್ ಇರುತ್ತೆ. ಈಗ ಅವರೇ ನಮ್ಗೆ ಯಾರು ಅಡ್ವರ್ಟೈಸ್ಮೆಂಟ್ ಅವರೇ ಮಾಡುದು, ಹೌದು ಅಂಗಡಿಯವರೇ ಮಾಡುದು, ಅವ್ರು ಹೇಳಿದ್ರೆ ನೀವು ಇದನ್ನು ತಗೊಂಡು ಹೋಗಿ ಹೀಗೆ ಹೀಗೆ ಪದಾರ್ಥ ಮಾಡಿ ಒಳ್ಳೇದಾಗುತ್ತೆ. ಫಸ್ಟ್ ಟೈಮ್ ಅವರು ಬೇಸಿಕ್ ಆಗಿ ಒಂದು ಪದಾರ್ಥ ಮಾಡ್ತಾರೆ ಬೇಸಿಕ್ ಆಗಿ, ಹೇಗೆಂದ್ರೆ ನಾವು ಸ್ವಲ್ಪ ಈ ಹಣ ಆಯಿಸ್ಟರ್ ಮಶ್ರೂಮ್ ಏನಿದೆ ಸಪೂರವಾಗಿ ಕಟ್ ಮಾಡುದು ಕೈಯಿಂದಲೇ, ಕೈಯಿಂದಲೇ ಕಟ್ ಮಾಡುದು, ನೀರುಳ್ಳಿ ಒಂದು ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿ ಸೊ ಇದು ಬೇಯಿಸಿ ಆದ್ಮೇಲೆ ಉಪ್ಪು ಹಾಕ್ಬೇಕು. ಯಾಕಂದ್ರೆ ಬೇಯಿಸೋದ್ರಿಂದ ಮೊದಲು ಇದರ ಕ್ವಾಂಟಿಟಿ ಏನಿದೆ ತುಂಬಾ ಕಾಣ್ತದೆ, ಬೇಯಿಸಿ ಆದ್ಮೇಲೆ ಕಡಿಮೆ ಆಗ್ತದೆ ಕಮ್ಮಿ, ಆಗ ಉಪ್ಪು ಜಾಸ್ತಿ ಆಗುವ ಚಾನ್ಸ್ ಉಂಟು. ಹಾಗೆ ಬೇಯಿಸಿ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ, ಇದು ಸಿಂಪಲ್ ರೆಸಿಪಿ. ಸರಿ, ಈಗ ಇಷ್ಟನ್ನು ನಾವು ಹೇಳಿಕೊಟ್ಟಾದ್ಮೇಲೆ ಇದರ ರುಚಿ ಏನಿದೆ, ಈಗ ಅದರಲ್ಲಿ ಮಶ್ರೂಮ್ ಮಾತ್ರ ಇರೋದು, ಈಗ ಪದಾರ್ಥ ಮಾಡಿದವರಿಗೆ ಮಶ್ರೂಮ್ ಇದ್ದ ರುಚಿ ಮಾತ್ರ ಸಿಗ್ತದೆ. ಈಗ ಅವರ ಮನಸ್ಸಲ್ಲಿ ಒಂದುಂಟು ಆ ಮಶ್ರೂಮ್ ರುಚಿ ಮಾತ್ರ ಬಂದಿದೆ, ಇದಕ್ಕೆ ನಾವು ಏನನ್ನು ಆಡ್ ಮಾಡಬಹುದು ಮತ್ತೆ ಅವರು ಮಾಡ್ತಾರೆ. ಸರಿ, ಫಸ್ಟ್ಗೆ ಅವರಿಗೆ ಒಂದು ತಿಳಿ ಹೇಳುವಂತ ಒಂದು ಪ್ರಯತ್ನ ಮಾತ್ರ ಆಗ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ಅವರು ಮಶ್ರೂಮ್ ಮಂಚೂರಿ ಮಾಡ್ತಾರೆ, ಇಲ್ಲದಿದ್ರೆ ಕಬಾಬ್ ಮಾಡ್ತಾರೆ, ಇಲ್ಲದಿದ್ರೆ ನಮ್ಗೆ ಈ ಟೀ ಕಾಫಿ ಸ್ನಾಕ್ಸ್ ಗೆ ಸಾಯಂಕಾಲ ಬಜ್ಜಿ ಎಲ್ಲ ಮಾಡ್ತಾರೆ, ಇದೆಲ್ಲ ಮಾಡುದು ಅವರು. ಸರಿ, ಹೌದು. ನಿಮ್ಮಲ್ಲಿ ಈಗ ಬಂದು ತಗೊಂಡು ಹೋಗ್ತಾರಾ, ನೀವೇ ತಗೊಂಡೋಗಿ ಕೊಡ್ತೀರಾ, ಹೇಗೆ ನಿಮ್ಮದು? ಸರಿ, ಇದನ್ನು ನಾವು ಬಂದು ತಗೊಂಡೋಗೋರು ಅಂದ್ರೆ ಆರ್ಡರ್ಸ್ ಇರುತ್ತವೆ, ಅಂದ್ರೆ 2 ಕೆಜಿ ಬೇಕು 1 ಕೆಜಿ ಬೇಕು ಆತರ ಇರುತ್ತವೆ, ಅವರಿಗೆ ಕೂಡ ನಾವು ಕೊಡ್ತೇವೆ. ಆದ್ರೆ ಜಾಸ್ತಿಯಾಗಿ ನಾವು ತಗೊಂಡುಕೊಂಡು ಹೋಗಿ ಕೊಡುವ ಇದುವೇ ಜಾಸ್ತಿ, ಯಾಕಂದ್ರೆ ನಾವು ಬೇಗ ನಮ್ಗೆ ಕೆಲಸ ಮುಗಿಯುತ್ತದೆ. ಸರಿ, ಇದಕ್ಕೆ ಸುಮಾರು ದಿವಸಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ನೀವು ಕೊಡ್ಬೇಕು? ಇದಕ್ಕೆ ನೀವು ಫಸ್ಟ್ ಟ್ರಯಲ್ ಅಲ್ಲಿ ಮಾಡುದಾದ್ರೆ ಸ್ವಲ್ಪ ಸಮಯ ಸಾಕು, ಇದಕ್ಕೆ ಟ್ರಯಲ್ ಬೇಸಿಸ್ ಮಾಡುದಾದ್ರೆ. ಈಗ ಒಂದು ಉದ್ಯಮ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನು ಇದರಲ್ಲಿ ನಾವು ಫುಲ್ ಟೈಮ್ ಫೋಕಸ್ ಇಡುದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸರಿ, ಯಾಕಂದ್ರೆ ನೀವು ಬೇರೆ ಕೆಲಸ ಮಾಡುವಾಗ, ಈಗ ನಾವು ಸಪೋಸ್ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೇವೆ, ಅಲ್ಲಿಂದ ನಮ್ಗೆ ಆವಾಗ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಫುಲ್ ಟೈಮ್ ಜಾಬ್. ಹೌದು, ಹಾಗೆ ನೀವು ಫುಲ್ ಟೈಮ್ ಅಂತ ಹೇಳಿದ್ರೆ ಇಡೀ ದಿವ ಇದರ ಮೇಲೆ ನೀವು ಫೋಕಸ್ ಮಾಡಿದ್ರೆ, ಈಗ ಸಪೋಸ್ ಒಂದು ದಿನಕ್ಕೆ ಒಂದು 10 ಕೆಜಿ ನೀವು ಮಶ್ರೂಮ್ ಅನ್ನು ಬೆಳೀತೀರಂತ ಹೇಳಿದ್ರೆ ನಿಮ್ಗೆ ಆ ಉದ್ಯಮವೇ ಸಾಕು ನಿಮ್ಗೆ. ಯಾಕಂದ್ರೆ 1 ಕೆಜಿ ಆಯಿಸ್ಟರ್ ಮಶ್ರೂಮ್ ಗೆ ನಾವು ಕೊಡುವಂತ ಬೆಲೆ ಸಾಧಾರಣವಾಗಿ 250-300 ರೂಪಾಯಿ ಇದೆ. ಅಂಗಡಿಯವರು ಸ್ವಲ್ಪ ಅವರಿಗೆ ಲಾಭವನ್ನು ಇಟ್ಟು ಮಾಡ್ತಾರೆ, ಆದ್ರೆ ಈ ಅವರ ಲಾಭ ಬಿಟ್ಟು ನಮಗೆ ಇದರಿಂದ ಒಂದು ದಿನಕ್ಕೆ ಒಂದು 2,000-2,500 ಬರುತ್ತೆ. ಆಯಿಸ್ಟರ್ ಮಶ್ರೂಮ್ ಅಲ್ಲಿ ಮಿಲ್ಕಿ ಮಶ್ರೂಮ್ ನಾವು ಒಂದು 5 ಕೆಜಿ ಮಾಡ್ತೇವೆ, ಇದಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ. ಹಾಗಾಗಿ ಹೇಳಿ ನಮ್ಗೆ ಒಂದು 2-3 ಸಾವಿರ ರೂಪಾಯಿ ಒಂದು ದಿನಕ್ಕೆ ಬರುತ್ತವೆ. ಸರಿ, ಖರ್ಚನ್ನು ತೆಗೆದು ಬಿಟ್ಟು ಎಲ್ಲ ಖರ್ಚು ತೆಗೆದ್ರೂ ಕೂಡ 1,500-2,000 ವರೆಗೆ ನಮಗೆ ಆದಾಯ ಬರುತ್ತೆ. ಬರ್ತದೆ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ದಿವಸಕ್ಕೆ? ಈಗ ನಾವು 10 ಕೆಜಿ ಮಾಡ್ತೇವೆ. ಈಗ ನಾನು ಹೊಸತ್ತೊಂದು ಫಾರ್ಮ್ ಮಾಡ್ತಾ ಇದ್ದೇನೆ, ಅಂದ್ರೆ ಒಂದು ಈ ತಿಂಗಳಲ್ಲಿ ಲಾಸ್ಟಿಗೆಲ್ಲ ರೆಡಿ ಆಗ್ಬಹುದು. ನಮ್ಮೊಂದು 50 ಕೆಜಿ ಮಾಡುವ ಒಂದು ಅಂದಾಜು ಇದೆ. ಅಂದ್ರೆ ಸ್ಟಾರ್ಟಿಂಗ್ ಗೆ 50 ಕೆಜಿ ಮಾಡ್ಲಿಕ್ಕೆ ಆಗಲ್ಲ, ಅದೇ ನಾವು 10-15-20-25 ಹಾಗೇನೆ ಹೋಗ್ತಾ ಹೋಗ್ತಾ ನಾವು ಇದನ್ನು ಚೆನ್ನಾಗಿ ಒಂದು ಜನರಿಗೆ ಒಂದು ಮಾಹಿತಿಯನ್ನು ತಲುಪುವಲ್ಲಿ ಆಯಿಸ್ಟರ್ ಮಶ್ರೂಮ್ ಆರೋಗ್ಯಕ್ಕೆ ಕೂಡ ಒಳ್ಳೇದು, ಮತ್ತೆ ನಾವು ಇದನ್ನು ಯಾವ ರೀತಿ ತಯಾರು ಮಾಡ್ತೇವೆ, ಏನೋ ಒಂದು ಪೆಸ್ಟಿಸೈಡ್ ಅದು ಇದು ಏನು ಯೂಸ್ ಮಾಡದೆ ಮಶ್ರೂಮ್ ಅನ್ನೋ ಒಂದು ಶುದ್ಧ ಮತ್ತೆ ರುಚಿಯಾದ ಉತ್ಪಾದನೆಯನ್ನು ಹೇಗೆ ಜನರಿಗೆ ಕೊಡ್ತೇವೆ ಅಂತ ಹೇಳಿ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸರ್. ಸರಿ, ಒಳ್ಳೆಯದು ಪ್ರಸನ್ನ ಡಿಸೋಜ ಅವರೇ. ಮುಖ್ಯವಾಗಿ ಈ ಏನು ಮಶ್ರೂಮ್ ಅಥವಾ ಅಣಬೆ ಬೇಸಾಯ ನೀವು ಮಾಡ್ತಾ ಇರುವಂತ ಇದರ ಒಂದು ಮಾಹಿತಿಯನ್ನ ಯಾವ ರೀತಿ ಮಾಡುವುದು ಅನ್ನೋದನ್ನ ಕೊಟ್ಟಿದ್ದೀರಿ. ನಿಮ್ಮ ಫೋನ್ ನಂಬರ್ ಒಂದನ್ನ ಹೇಳ್ಬೋದಾ? 7795-36-3784. ಇನ್ನೊಂದ್ಸಲ ಹೇಳಿ, 7795-36-3784. ಈ ಮಶ್ರೂಮ್ ಅಥವಾ ಅಣಬೆ ಉತ್ಪಾದನೆ ಯಾರಾದರೂ ಮಾಡುವವರಿದ್ರೆ ಅವರಿಗೆ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮನ್ನ ಸಂಪರ್ಕಿಸಬಹುದು. ಖಂಡಿತ ಸರ್, ಖಂಡಿತ. ಈ ಫೋನ್ ನಂಬರ್ಗೆ ಸಂಪರ್ಕಿಸಬಹುದು. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಈ ಒಟ್ಟಾರೆಯಾಗಿ ಈ ಅಣಬೆ ಒಂದು ಬೇಸಾಯ ಯಾವ ರೀತಿಯಲ್ಲಿ ನೀವು ಮಾಡಿದ್ರಿ ಮತ್ತು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಣಬೆ ಬೇಸಾಯದ ಕುರಿತು ಪ್ರಸನ್ನ ಡಿಸೋಜಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ SF ಪೂಜಾರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದಗಳು. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನ ಸಬದಾಗ ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನ ಸಬದಾಗ ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ನೆನ್ನೆ ನೆನ್ನೆ ಝಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಜನ ನೆನ್ನೆ ನೆನ್ನೆ ನೆನ್ನೆ ಝಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಏಕದಂತ ಚತುರ್ಭುಜ ಶಂಕು ಚಕ್ರ ತೇತ ಹಿಡಿದು ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಹತ್ತಿ ಬಂದು ಇಳಿದ ಕಲ್ಲಿಯೊಳಗ, ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ. ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ. ಹೊತ್ತಿಗೆ ಹಿಡ್ದನ ಕೈಯೊಳಗ, ಹೊತ್ತಿಗೆ ಹಿಡ್ದನ ಬಲ ಕೈಯಾಗ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಬದಾಗ ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ನೆನ್ನೆ ನೆನ್ನೆ ಝಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ನಡು ರಾತ್ರಿ ಒಳಗ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರು ತೊತ್ತರಿಸಾಡಿ ಬಿದ್ದ ನಡು ದಾರಿ ಒಳಗ. ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂದಣ್ಣ. ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ದಪ್ಪ ದಡ ತುಂಬಿದ ಕೆರಿ ಒಳಗ. ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ

ಏಳು ಮೆಟ್ಟಿನ ಕುಲಿಯ ಕೊಂಡಳು ನಾಡ ಜನರು ಪಲು ಚಕಿತರಾದರು. ಏಳು ಮೆಟ್ಟಿನ ಕುಲಿಯ ಕೊಂದಳು ನಾಡ ಜನರು ಬಲು ಚಕಿತರಾದರು. ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿ ಕುದು. ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿವುದು. ಕೇಳಿರಿ ಕೇಳಿರಿ ಕಲಿ ಚನ್ನಮ್ಮನ ಚರಿತೆಯ ಹಾಡುವೆ ನಾಪೂರ. ಯೋಗ ಯೋಗವು ಕಂಕಣ ಬಲದಿ ಮಲ್ಲ ಸಜ್ಜನ ಕೈಗಿಡಿದು ರಾಣಿಯಾಗಿ ಮೆರೆದಾಳು ಚನ್ನಮ್ಮ ನಾಡ ಕೀರುತಿಯ ಬೆಳಗಿದಳು. ರಾಣಿಯಾಗಿ